ಆಕಾಶವಾಣಿ ಮಡಿಕೇರಿ. ಮುಂದಿನ ಕಾರ್ಯಕ್ರಮ ಇದೀಗ. ರೈತಧ್ವನಿ ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೇಳಲಿದ್ದೀರಿ ಕಾಫಿ ಕನ್ನಡಿ ಮಾಲಿಕೆಯಲ್ಲಿ ಮಡಿಕೇರಿ ತಾಲೂಕು ಪಾಲೂರಿನ ಮೇಪಾಡಂಡ ಪಿ ಉತ್ತಪ್ಪ ವೇಣು ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಕೇಳುಗರೆ, ಕೃಷಿಯಲ್ಲಿ ಅನೇಕ ಕುಟುಂಬಗಳು ಬೆಳವಣಿಗೆ ಆಗಿದ್ದಾವೆ. ಶ್ರಮದಿಂದ ಆಸಕ್ತಿಯಿಂದ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಬೆಳವಣಿಗೆ ಸಾಧ್ಯ. ನೋಡ್ತಾ ನೋಡ್ತಾ ಎಷ್ಟೋ ಜನ ಕೃಷಿಯಲ್ಲಿ ಅಭಿವೃದ್ಧಿ ಆಗಿರೋದನ್ನ ಗಮನಿಸಿದ್ರೆ ಸಂತೋಷ ಅನ್ಸುತ್ತೆ. ಇವತ್ತು ಮಡಿಕೇರಿ ತಾಲೂಕು ಪಾಲೂರು ಗ್ರಾಮದ ಮೇಪಡಂಡ ಪಿ ಉತ್ತಪ್ಪ ಮತ್ತು ಅವರ ಮಗ ಎಂ ಯು ಪೂವಯ್ಯ ಅವರನ್ನ ಪರಿಚಯ ಮಾಡಿಸ್ತಿದೀವಿ. ಉತ್ತಪ್ಪನವರು ಬಿಎ ಮಾಡಿಕೊಂಡಿದ್ದವರು, ಈಗ 72 ವರ್ಷ ವಯಸ್ಸು. ಚೆನ್ನಾಗಿದ್ದಾರೆ, ಲವಲವಿಕೆಯಿಂದ ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾರೆ. ಮಗ ಪೂವಯ್ಯ ಬಿಬಿಎಂ ಮಾಡಿಕೊಂಡು 8-10 ವರ್ಷಗಳ ಕಾಲ ಪಟ್ಟಣಗಳಲ್ಲೇ ಕೆಲಸ ಮಾಡಿಕೊಂಡು ಕೃಷಿನೇ ಒಳ್ಳೆದು ಅಂತ ಅನ್ಕೊಂಡು ಆಸಕ್ತಿಯಿಂದ ಕೃಷಿಗೆ ಮರಳಿದ್ದಾರೆ. ಹೇಗಿದೆ ಅವರ ಬದುಕು, ಏನೇನು ಬೆಳೆ ಮಾಡ್ತಿದ್ದಾರೆ, ಕೃಷಿಗೆ ಬಂದಿದ್ದು, ಕೃಷಿಯಲ್ಲಿ ಬೆಳೆದಿದ್ದು, ಏನು ಬೆಳೆಗಳನ್ನ ಸಾಗುವಳಿ ಮಾಡ್ತಿದ್ದಾರೆ, ಜಾನುವಾರುಗಳನ್ನ ಸಾಕೊಂಡಿರೋದು, ಮೀನನ್ನ ಸಾಕೊಂಡಿರೋದು, ಹೀಗೆ ಈ ಕಾರ್ಯಕ್ರಮದಲ್ಲಿ ಉತ್ತಪ್ಪ ತಮ್ಮ ಅನುಭವಗಳನ್ನ ಹಂಚಿಕೊಳ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಡ್ತಿದ್ದೀವಿ. ಉತ್ತಪ್ಪನವರೇ, ಯಾವಾಗ ತಾವು ಪದವಿ ಮಾಡಿದ್ದು? 76ನೇ ಇಸ್ವಿಯಲ್ಲಿ ಪದವಿ ಮಾಡಿದ್ದೇನೆ ಸರ್. ಏನಾದರೂ ಉದ್ಯೋಗಕ್ಕೆ ಹೋದ್ರೆ ಹೇಗೆ? ನಾನು ಉದ್ಯೋಗಕ್ಕೆ ಹೋಗ್ಲಿಲ್ಲ ಸರ್. ಪದವಿ ಮಾಡ್ಕೊಂಡ ಮೇಲೆ ಮನೆಗೆ ಬಂದು ಸೇರಿದೆ. ಮತ್ತೆ ತಂದೆ ತಾಯಿ ಇದ್ರು ಮನೆಯಲ್ಲಿ, ಅವರಿಗೆ ಅಷ್ಟು ವಯಸ್ಸಾಗಿರ್ಲಿಲ್ಲ. ಆಗ ನಾನು ವ್ಯಾಪಾರ ಶುರು ಮಾಡಿದೆ. ಬರ್ಮಾ ಬಿದಿರನ್ನು 9 ವರ್ಷ ಇಲ್ಲಿಂದ ಮೈಸೂರವರೆಗೆ ಮತ್ತೆ ತಮಿಳುನಾಡುವರೆಗೆ ಅಗರಬತ್ತಿ ಸ್ಟಿಕ್ಕಿಗೋಸ್ಕರ ಸಪ್ಲೈ ಮಾಡ್ತಾ ಇದ್ದೆ. 9 ವರ್ಷ ಕಳೆದ ಮೇಲೆ ಇವಾಗ ಬರ್ಮಾ ಬಿದಿರು ಕಮ್ಮಿ ಆದ್ದರಿಂದ ಕೃಷಿಗೆ ತೊಡ್ಕೊಂಡಿದ್ದೇನೆ. ಅಷ್ಟರವರೆಗೆ ನನ್ನ ಮಿಸ್ಸಸ್ ಕೃಷಿಯಲ್ಲಿ ಎಲ್ಲ ಮೇಲ್ವಿಚಾರ ನೋಡ್ಕೊಳ್ತಿದ್ರು. ಬರ್ಮಾ ಬಿದಿರು ಮಡಿಕೇರಿಯಿಂದ ಬೇರೆ ಕಡೆ ಕಳಿಸ್ತಾ ಇದ್ರ? ಮಡಿಕೇರಿಯಿಂದಲ್ಲ, ಕೊಡಗಿನಿಂದ ಎಲ್ಲ ಕಡೆ ತೆಗೆದು ನಾನು ಮೈಸೂರು, ಚನ್ನಪಟ್ಟಣ, ತಮಿಳುನಾಡುವರೆಗೆ ಸಪ್ಲೈ ಮಾಡ್ತಿದ್ದೆ. ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಬರ್ಮಾ ಬಿದಿರನ್ನ ಬಹಳ ಹಿಂದಿನಿಂದನೂ ಜನ ಬೆಳೀತಾರೆ, ಮತ್ತೆ ಒಳ್ಳೆ ಬೆಲೆ ಇತ್ತು, ಬೇಡಿಕೆ ಇತ್ತು ಅಂತ ಹೇಳ್ತೀರಾ? ಆ ಟೈಮಲ್ಲಿ ಬೇಡಿಕೆ ಇತ್ತು ಸರ್, ಅಂದ್ರೆ ರೇಟ್ ಅಷ್ಟಿತ್ತಿಲ್ಲ. ಇವಾಗ ಅದೆಲ್ಲ ಅಕ್ಕಿಯಾಗಿ ಕಟ್ಟೆ ಬಂದ್ಬಿಡ್ತು. ಹೊಸದಾಗಿ ಮಾಡಿದವರು ಮಾಡ್ತಾ ಇದ್ದಾರೆ ಇದೀಗ. ನಿಮ್ಮ ಶ್ರೀಮತಿಯವರ ಹೆಸರನ್ನ ಹೇಳಿ ಮತ್ತೆ ಅವರ ಕಾರ್ಯತತ್ಪರತೆಯನ್ನ ನೆನಪಾಡ್ಕೊಳ್ಳಿ. ನೀವು ಆ ಕಡೆ ವ್ಯಾಪಾರಕ್ಕೆ ಕೈ ಹಾಕಿದಾಗ ಹೇಗೆ ನಿಭಾಯಿಸ್ತಾ ಇದ್ರು? ಕೆಲಸದವರ ಜೊತೆಯಲ್ಲಿ ಇವಳು ಸಹ ಸೇರ್ಕೊಂಡು ತೋಟದ ಕೆಲಸ ಮತ್ತೆ ದನಕರುಗಳ ಕೆಲಸ ಮತ್ತೆ ಮನೆಯ ವ್ಯವಹಾರನ್ನೆಲ್ಲ ತಾಯಿ ತಂದೆ ಇದ್ರು ನನಗೆ, ಅವ್ರ ಜೊತೆ ಸೇರ್ಕೊಂಡು ಎಲ್ಲಾ ಕೆಲಸವನ್ನು ನಿಭಾಯಿಸ್ತಿದ್ರು. ಜನರು ಬರೋರ ಜೊತೆಯಲ್ಲಿ ಸೇರ್ಕೊಂಡು ತೋಟದ ಕೆಲಸವನ್ನೆಲ್ಲ ನಿಭಾಯಿಸಿಕೊಂಡು ಹೋಗ್ತಿದ್ರು. ಇವರು ಅವರೇನು ಓದಿದ್ದಾರೆ? PUC ಓದಿದ್ದಾರೆ ಸರ್. ಹೇಳ್ತಾ ಇದ್ರಿ ಅಪ್ಪನಿಂದ ಬಂದದ್ದು ಸ್ವಲ್ಪ ಜಮೀನು ತೋಟ, ಆದ್ರೆ ಶ್ರಮ ಪಟ್ಟು ಕೆಲಸ ಮಾಡ್ತಾ ಮಾಡ್ತಾ ಈಗ 10 ಎಕರೆ ಅಷ್ಟು ತೋಟ ಮಾಡ್ಕೊಂಡಿದ್ರಿ, ಗದ್ದೆ ಇದೆ, ಬೆಳವಣಿಗೆ ಆಗ್ತಿದ್ರಿ. ಹೇಳಿ, ನಿಮ್ಮ ಒಂದು ಶ್ರದ್ಧೆ ಶ್ರಮ ಹೇಗೆ ಬೆಳವಣಿಗೆಗೆ ಪೂರಕ ಆಯ್ತು? ಅಂದ್ರೆ ತಂದೆಯವರ ಕಾಲ ಕಳೆದ ಮೇಲೆ ನಾನು ಯಾವಾಗ ಹಳ್ಳಿಯಲ್ಲಿ ಸೇರಿ ವ್ಯವಸಾಯ ಮಾಡ್ಲಿಕ್ಕೆ ಶುರು ಮಾಡಿದೆ ಮತ್ತೆ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ನಾನು ಪಕ್ಕದಲ್ಲಿ ಕೊಡುವಂತ ಜಾಗವನ್ನು ಪರ್ಚೇಸ್ ಮಾಡಿಕೊಂಡು ಇವಾಗ ತಂದೆಯವರ ಕಾಲದಿಂದ ಬಳುವಳಿ ಆಗಿ ಬಂದದ್ದು ನನಗೆ 2.5 ಎಕರೆ ತೋಟ. ಮತ್ತೆ ನಾನು ಸ್ವಲ್ಪ ಸ್ವಲ್ಪ ಶುಂಠಿ ಮಾಡ್ತಿದ್ದೆ ಮತ್ತೆ ವ್ಯಾಪಾರದಲ್ಲಿಯೂ ಎಲ್ಲ ಹಣ ಕೂಡಿ ಹಾಕಿ ಹತ್ತಿರದಲ್ಲಿ ಸಿಕ್ಕಂತ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿಕೊಂಡು ಇವಾಗ ನಾನು ಈ ಮಟ್ಟಕ್ಕೆ ತಲುಪಿದ್ದೇನೆ. ನಿಜ, ಕೃಷಿಯಲ್ಲಿ ಬೆಳವಣಿಗೆ ಆಗಿರೋದೇ ನಮ್ಮ ನಾಡಿನಲ್ಲಿ ಹೆಚ್ಚು. ಅದು ಕೆಲವೊಂದ್ ಸಾರಿ ತಕ್ಷಣ ಸಿಗುವುದಿಲ್ಲ, ಸ್ಪಷ್ಟತೆ. ಬೇರೆ ಬೇರೆ ಆಸ್ತಿ ಮಾಡಿಕೊಂಡಿರೋ ಕುಟುಂಬಗಳಿದಾವೆ, ಮತ್ತಿನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣವನ್ನ ವಿನಿಯೋಗಿಸಿಕೊಂಡು ಪ್ರಯೋಜನ ಮಾಡಿಕೊಂಡಿರುವ ಕೃಷಿ ಕುಟುಂಬಗಳನ್ನು ನಾವು ಕಾಣಬಹುದು. ಹಾಲಿ, 8 ಎಕರೆ ತೋಟ ಇದೆ, ಏನೇನು ಬೆಳೆಗಳಿದಾವೆ ಹೇಳಿ. ಈಗ ನನಗೆ ಒಟ್ಟು ಫಸಲು ಬರುವಂತ ತೋಟ ಒಂದು 5 ಎಕರೆ ಹತ್ರ ಇದೆ. ಬಾಕಿ ಇರೋದೆಲ್ಲ ಇವಾಗ 3-4 ವರ್ಷದಿಂದ ಕೃಷಿ ಮಾಡ್ತಾ ಇರುವಂತ ತೋಟ. ಅದರಲ್ಲಿ ಕಾಫಿ ಮಾಡಿದ್ದೇನೆ, ಒಳ್ಳೆ ಮೆಣಸು ಉಂಟು, ಅಡಿಕೆ ಉಂಟು, ಮತ್ತೆ ಮಗನ ಸಪೋರ್ಟ್ ಇಂದ ಅಗರ್ವುಡ್ ಮಾಡಿದ್ದೇನೆ, ಮತ್ತೆ ಕಳೆದ ವರ್ಷ ರಕ್ತ ಚಂದ್ರನ ತರಿಸಿದ್ದೇನೆ, ಮತ್ತೆ ಗಂಧದ ಮರ ಗಿಡ ತಂದು ತೋಟದಲ್ಲಿ ಹಾಕಿದ್ದೇನೆ. ಯಾವ್ದಾದ್ರೂ ಒಂದು ವರ್ಷಕ್ಕೆ ನನಗೆ ಆದಾಯ ಬರಬಹುದು ಅಂತೇಳಿ ಮಾಡಿ ಮಗನ ಪ್ಲಾನ್ ಪ್ರಕಾರ ನಟ್ಟಿದ್ದೇನೆ ತೋಟದಲ್ಲಿ. ಮತ್ತೆ ಚಟ್ಟಳ್ಳಿ ಫಾರ್ಮ್ ಇಂದ ಹೈಬ್ರಿಡ್ 100 ಬಟರ್ಫುಟ್ ಗಿಡ ತಂದು ಸಹ ತೋಟದಲ್ಲಿ ಹಾಕಿದ್ದೇನೆ. ಇವಾಗ ಅದರಲ್ಲಿ ಒಂದು 20 ಗಿಡ ಫಸಲು ಬಂದುಂಟು. ಈ ತರ ವ್ಯವಸಾಯ ಮಾಡ್ತಾ ಇದ್ದೇವೆ, ಫಸಲು ಬರ್ತಾ ಉಂಟು. ಅಂದ್ರೆ ವ್ಯವಸಾಯ ಅಂತ ಹೇಳೋದು ಕಷ್ಟ ಉಂಟು, ಅಂದ್ರೆ ಕಷ್ಟ ಪಟ್ಟರೆ ಪ್ರಯೋಜನ ಉಂಟು ಅಂತ ಹೇಳೋದಕ್ಕೆ ಸಾಕ್ಷಿಯೂ ಉಂಟು. ರೋಬಸ್ಟ ಅರೇಬಿಕಾ ಎರಡು ಇದೆಯಾ? ರೋಬಸ್ಟ ತೋಟ ಮಾಡಿದ್ದು, ಅದರ ಸೆಂಟ್ರಿಗೆ ಅರೇಬಿಕಾ ಮತ್ತೆ ಚಂದ್ರಗಿರಿ, ಇವಾಗ ಕಟುವಾಯು ಅಂತೆಲ್ಲ ಬರ್ತಲ್ಲ ಅದೆಲ್ಲ ಎಲ್ಲಿಗೆ ಜಾಗ ಸಿಗ್ತದೆ ಆ ಗ್ಯಾಪ್ಗೆ ಮಡಗ್ತೇವೆ. ಅರೇಬಿಕಾ ಜಾಸ್ತಿ ಏನು ಬರೋದಿಲ್ಲ, ಒಂದು 10 ಬ್ಯಾಗ್ ಹತ್ರ ಕಾಫಿ ಬರ್ತದೆ, ಮತ್ತೆ ಬಾಕಿ ರೋಬಸ್ಟ ಸರ್. ಒಟ್ಟು ಕಾಫಿ ಕಾಳುಮೆಣಸು ಎಷ್ಟು ಇಳುವರಿ ಸಿಗ್ತಾ ಇದೆ? ಮುಂಚೆ ಆದ್ರೆ ಕಾಳು ಮೆಣಸು ಒಂದು 10 ಕ್ವಿಂಟಾಲ್ ವರೆಗೆ ಆಗ್ತಿತ್ತು. ಇವಾಗ ವರ್ಷದಿಂದ ವರ್ಷಕ್ಕೆ ಹೊಸ ತೋಟದಲ್ಲಿ ಮಾತ್ರ ಉಂಟಲ್ಲದೆ ಹಳೆ ತೋಟದಲ್ಲಿ ಎಲ್ಲ ಹೋಗ್ತಾ ಉಂಟು. ಈ ವರ್ಷ ಒಂದು 2.5 ಕ್ವಿಂಟಾಲ್ ಒಳ್ಳೆ ಮೆಣಸು ಆಗುಂಟು, 150 ಬ್ಯಾಗ್ ಕಾಫಿ ಆಗುಂಟು. ಎಲ್ಲ ಹೊಸ ತೋಟ ಆದ್ರಿಂದ ಕಾಫಿ ಇಳುವರಿ ಕಮ್ಮಿ. ಇರಿಗೇಷನ್ ಮಾಡ್ತಾ ಇದ್ದೇವೆ, ಟೈಮಿಂಗ್ ಸರಿ ಗೊಬ್ಬರ ಹಾಕ್ತಾ ಇದ್ದೇವೆ, ಅದರಿಂದ ಇರೋದ್ರಲ್ಲಿ ಚೆನ್ನಾಗಿ ಫಸಲು ಬರ್ತಾ ಉಂಟು ಸರ್. ಅಡಿಕೆಯನ್ನ ಯಾವ ವರ್ಷದಲ್ಲಿ ಹಾಕಿದರೆ ಹೇಗಿದೆ ಫಸಲು? ಅಡಿಕೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಒಂದೇ ಕಡೆಯಿಂದ ತೋಟಕ್ಕೆ ಪೂರ್ತಿ ಆಗ್ತಿಲ್ಲ, ನಾವು ಮನೆಯಲ್ಲೇ ಒಂದು 150-200 ಗಿಡ ಮಾಡಿಕೊಂಡು ಒಂದ್ ಬೈ ಆಗ್ತಾ ಬರ್ತಿದ್ರು. ಇವಾಗ ಎಲ್ಲ ಅಂತ ಹೇಳಿದ್ರೆ 1,000 ಅಡಿಕೆ ಮರ ಉಂಟು, ಅದರಲ್ಲಿ ಎಲ್ಲ ಈಕ್ವಲ್ ಲೆವೆಲ್ ಅಲ್ಲಿ ಫಸಲು ಬರ್ತಾ ಇಲ್ಲ, ಒಂದರಲ್ಲಿ ಚೆನ್ನಾಗಿ ಬರ್ತಾ ಉಂಟು. ಇವಾಗ ಫಸಲು ಬರುವಂತ ಒಂದು 300-400 ಗಿಡ ಉಂಟು, ಅದರಲ್ಲಿ ಕಳೆದ ವರ್ಷ 15 ಕ್ವಿಂಟಾಲ್ ಆಯ್ತು. ಈ ವರ್ಷ ಮಗನ ಇನ್ಚಾರ್ಜ್ ಬಂದದ್ರಿಂದ 3 ಸಾರಿ ಬೋಡೋ ಮಿಕ್ಸರ್ ಸ್ಪ್ರೇ ಮಾಡಿದಾನೆ, ಈ ವರ್ಷ ಒಂದು 3.75 ಟನ್ ಅಡಿಕೆ ಆಗುಂಟು. ಅದೇ ಕಷ್ಟಪಟ್ಟರೆ ಪ್ರಯೋಜನ ಉಂಟು ಅಂತ ಹೇಳೋದಕ್ಕೆ ಇದೇ ನಿದರ್ಶನ. ನಿಜ. ಮೀನು ಸಾಕಾಣಿಕೆಯಲ್ಲಿ ತೊಡಸ್ಕೊಂಡಿದ್ರೆ ಅದ್ರ ಬಗ್ಗೆ ಹೇಳಿ. ಮೀನು ಸಾಕಾಣಿಕೆ ಅಂತ ಹೇಳಿ ಕೆರೆ ಮಾಡಲಿಲ್ಲ, 1 ವರ್ಷ 1 ಎಕರೆಯಲ್ಲಿ ನೇಂದ್ರ ಬಳೆ ಮಾಡಿದ್ದೆ, ನೀರು ಸಿಕ್ಕದೆ ಅದು ಫುಲ್ ಫೇಲ್ಯೂರ್ ಆಯ್ತು. ಮತ್ತೆ ಬೇರೆ 2.5 ಎಕರೆ ನೇಂದ್ರ ಬಳೆ ಮಾಡಬೇಕಾದ್ರೆ ಹೊಸದಾಗಿ 18 ಅಡಿ ಆಳಕ್ಕೆ ಒಂದು ಕೆರೆ ಮಾಡಿದೆ, ಕೆರೆ ಮಾಡಿ ಅದರಲ್ಲಿ ಮೀನು ಸಹ ಬಿಟ್ಟೆ. ಒಂದು 3 ವರ್ಷದಿಂದ ಈ ವರ್ಷಕ್ಕೆ ಅದರಲ್ಲಿ ಆದಾಯ ಬರ್ತಾ ಉಂಟು. ಅದಕ್ಕೆ ಮೇಲಕ್ಕೆ ನೆಟ್ ಹಾಕಿದ್ದೇವೆ, ಕಾಗೆ ಮತ್ತೆ ಬೇರೆ ಪಕ್ಷಿಗಳು ಉಪದ್ರವ ಬರದಾಗೆ, ಮತ್ತೆ CCTV ಕ್ಯಾಮೆರಾ ಸಹ ಫಿಕ್ಸ್ ಮಾಡಿದ್ದೇವೆ, ಹಾವು ಮತ್ತೆ ಬೇರೆ ತರದಲ್ಲಿ ಉಪದ್ರವ ಬರದಾಗೆ ಜನರು ಕದಿಯೋದಾಗೆ ಎಲ್ಲ ಏರ್ಪಾಡು ಮಾಡ್ಕೊಂಡಿದ್ದೇನೆ. ಅದರಿಂದ ಮೀನು ಆದಾಯ ಈ ವರ್ಷ ಚೆನ್ನಾಗಿ ಬರ್ತಾ ಉಂಟು. ಆದ್ರೆ ಕೆರೆಯಿಂದ ಪೂರ್ತಿ ಮೀನು ಹಿಡಲಿಕ್ಕೆ ಆಗೋದಿಲ್ಲ, ಕೆರೆ ಒಳಗೆ ದೊಡ್ಡ ದೊಡ್ಡ ಮೀನು ಉಂಟು. ಯಾಕೆಂತಂದ್ರೆ ಅಡಿಯಲ್ಲಿ ಕಲ್ಲು ಇರೋದ್ರಿಂದ ನೆಟ್ಟಿಗೆ ಹಾಕಿ ಎಳಿಬೇಕಾದ್ರೆ ಪೂರ್ತಿ ಬರ್ತಾ ಇಲ್ಲ. ಇವಾಗ ಕಂಟಿನ್ಯೂಸ್ ಮಳೆ ಬರೋದ್ರಿಂದ ಪೂರ್ತಿ ಬರ್ಸ್ಲಿಕ್ಕೂ ಆಗೋದಿಲ್ಲ. ಅದಲ್ಲದೆ ಈ ವರ್ಷ ಕೃಷಿ ಇಲಾಖೆಯಿಂದ ಒಂದು ಹೊಸದಾದ ಕೆರೆ ಮಾಡಿದ್ದೇನೆ, 170x130 ಅರ್ಧ ಎಕರೆಯಲ್ಲಿ ಮಾಡಿದ್ದೇನೆ. ಅದಕ್ಕೂ ಸಹ ಮೀನು ಬಿಟ್ಟಿದ್ದೇವೆ, ಇನ್ನೂ ಸಹ ಹೊಸ ಮರಿಗಳನ್ನು ಬಿಡಬೇಕು. ಮೀನು ನಿಜವಾಗಿ ಆದಾಯ ಉಂಟು. ಎಮ್ಮೆಗಳ ಸಾಕಾಣಿಕೆಯನ್ನು ಕೈಬಿಟ್ಟಿಲ್ಲ, ಎಮ್ಮೆಗಳು ಹಸುಗಳು ಬೇರೆ ಬೇರೆ ಪ್ರಾಣಿಗಳು ಏನೇನಿದಾವೆ ಹೇಳಿ. ಅದಲ್ಲದೆ ನಮ್ಮ ತಂದೆಯವರ ಕಾಲದಿಂದಲೇ ನಾವು ಎಮ್ಮೆ ಕೋಣಗಳನ್ನು ಸಾಕೊಂಡು ಬಂದಿದ್ದು, ಈಗ ನಮಗೆ 6 ಎಮ್ಮೆಗಳು ಉಂಟು. ಅದನ್ನು ನಾವು ಹಾಲಿಗೋಸ್ಕರ, ಹಾಲು ಮಾರೋದಿಲ್ಲ, ನಾವು ನಮ್ಮ ಉಪಯೋಗಕ್ಕೋಸ್ಕರ ಮಾಡ್ತಾ ಇದ್ದೇವೆ. 4 ಕರಿಯ ಎಮ್ಮೆಗಳುಂಟು, ಮತ್ತೆ 3 ಕರುಗಳುಂಟು, ಮತ್ತೆ ರಾಟ್ವಿಲ್ ನಾಯಿಗಳನ್ನು ಸಾಕೊಂಡಿದ್ದೇವೆ. 3 ರಾಟ್ವಿಲ್ ನಾಯಿ ಉಂಟು, ಅದನ್ನು ಮರಿ ಮಾಡಿ ಬ್ರೀಡ್ ಮಾಡ್ತೇವೆ, ಮರಿಗಳನ್ನು ಸಹ ಸೇಲ್ ಮಾಡ್ತಾ ಇದ್ದೇವೆ. ಮತ್ತೆ ಇವಾಗ ಮೆಲೋನಿಯಸ್ ಅಂತೇಳಿ ಒಂದು ಹೊಸ ತಳಿಯ ನಾಯಿ ಮರಿಯನ್ನು ಸಹ ತಂದಿದ್ದೇನೆ ಮಗ, ಅದನ್ನು ಸಹ ಅಷ್ಟೇ, ಅದು ನಿಜವಾಗಿಯೂ ಬಹಳ ಚೆನ್ನಾಗಿರುವಂತ ನಾಯಿ ಮರಿಗಳು. ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಆ ನಾಯಿ ಮರಿಯನ್ನು ತಂದಿದ್ದು, ಅದನ್ನು ಸಹ ಮರಿ ಹಾಕಿದ ಮೇಲೆ ಸೇಲ್ ಮಾಡ್ತೇವೆ ನಾವು. ಈ ಎಮ್ಮೆಗಳಿಂದ ಹೇಗಾದ್ರೂ ಒಂದು 7-8 ಟ್ರಾಕ್ಟರ್ ಸಗಣಿ ಸಿಗ್ತದೆ, ಅದಕ್ಕೆ ತರ್ಗೆಲ್ಲ ಸೇರಿಸಿ ನಾವು ಸಗಣಿ ಮಾಡ್ತೇವೆ, ಅದನ್ನು ಕಾಫಿ ತೋಟಕ್ಕೆ ಹಾಕ್ತೇವೆ. 1 ಟ್ರಾಕ್ಟರ್ ಸಗಣಿ ಸಹ ಹೊರಗೆ ಮಾರೋದಿಲ್ಲ, ನಮ್ಮ ತೋಟಕ್ಕೆ ಹಾಕಿ ನಾವು ಬೆಳೆಯನ್ನು ಬೆಳೆಸ್ಕೊಳ್ತೇವೆ. ಒಟ್ಟಾರೆ ನೀವು ಪರಿಶ್ರಮ ಪಟ್ಟಿದ್ರಿಂದ ಕೃಷಿಯಲ್ಲಿ ಬೆಳವಣಿಗೆ ಆಗಿದರೆ ಪದವಿ ಮಾಡಿಕೊಂಡು ಆಗಿನ ಕಾಲಕ್ಕೆ ಉದ್ಯೋಗ ಹುಡುಕಿದ್ರೆ ಸಿಗ್ತಿತ್ತೇನೋ, ಆದ್ರೂ ಈ ಭೂಮಿ ತಾಯಿ ನಿಮ್ಮನ್ನ ಕರೆಸಿಕೊಂಡು ಕೆಲಸ ಮಾಡಿದ್ರೆ ಅಭಿವೃದ್ಧಿ ಆಗಿದರೆ. ಮಗ BBA ಮಾಡಿಕೊಂಡು 8-10 ವರ್ಷ ಹೊರಗಡೆ ಪಟ್ಟಣ ನಗರಗಳಲ್ಲಿ ಕೆಲಸ ಮಾಡಿ ಕೃಷಿಗೆ ಮರಳಿದಾಗ ಏನು ನಿಮ್ಮ ಪ್ರತಿಕ್ರಿಯೆ ಇತ್ತು? ಫಸ್ಟ್ ಬರಬೇಕಾದ್ರೆ ನನಗೆ ನಿಜವಾಗಿ ಇಷ್ಟ ಇರಲಿಲ್ಲ, ಬೇಡಪ್ಪ ನೀ ಕೆಲಸಕ್ಕೆ ಹೋಗು. ಯಾಕೆಂತ ಹೇಳಿದ್ರೆ ನಮ್ಮ ಹುಡುಗರಿಗೆ ಹುಡುಗಿ ಸಿಕ್ಕೋದು ಕಷ್ಟ ಇತ್ತು. ಇವನು ಬಂದು ಇವಾಗ ಮುಂಚೆ ನಾವು ಬುಡಕ್ಕೆ ಗೊಬ್ಬರ ಹಾಕ್ತಿದ್ರು, ಇವಾಗ 2-3 ವರ್ಷದಿಂದ ಸ್ಪ್ರೇ ಮಾಡಿ ಗೊಬ್ಬರ ಯೂಸ್ ಮಾಡ್ತೇವೆ. ಸ್ಪ್ರೇ ಮಾಡ್ಲಿಕ್ಕೆ ತುಂಬಾ ಜನರು ಲೇಬರ್ಗಳು ಬೇಕಾಗೋದಿಲ್ಲ, ಹಾಗಾದ್ರಿಂದ ಸಮಯ ಉಳಿತಾಯ ಆಗ್ತದೆ, ಹಣನೂ ಉಳಿತಾಯ ಆಗ್ತದೆ. ಮತ್ತೆ ಇವನ ಇಷ್ಟ ಪ್ರಕಾರ ಈಗ ನಾಯಿಗಳನ್ನು ಸಾಕೋದು, ಮತ್ತೆ ಆಡು ಸಹ ಸಾಕ್ತಾ ಇದ್ದಾನೆ, ಮತ್ತೆ ಮೀನು ಅಷ್ಟೇ, ಇವನ ಇಂಟ್ರೆಸ್ಟ್ ನಿಂದ ಮೀನ್ ಮರಿ ಸಾಕ್ತಾ ಇದ್ದೇವೆ. ಮೀನ್ ಮರಿ ಲೈಫ್ ಫಿಶ್ ಅಲ್ಲಿ ಎಷ್ಟೋ ಜನರಿಗೆ ಸೇಲ್ ಮಾಡಿದ್ದೇವೆ. ಈ ವರ್ಷ ತುಂಬಾ ಜನರಿಗೆ ಅದರ ಪ್ರಯೋಜನ ಪಡಿತಾ ಇದ್ದಾರೆ, ಈಗಲೂ ಸಹ ಡಿಮಾಂಡ್ ಉಂಟು, ಜನರು ಬರ್ತಾ ಇದ್ದಾರೆ. ಇವರಿಗೆ ಮೀನ್ ಸಾಕೋದಕ್ಕೆ ಮುಖ್ಯ ಸಪೋರ್ಟ್ ಯಾರು ಅಂತ ಹೇಳಿದ್ರೆ ಮೂಕೋಂಡ ನವೀನ್ ಅಂತ ಹೇಳುವವರು. ಅವರಲ್ಲಿಗೆ ಹೋಗಿ ಅವರ ಮೀನ್ ಸಾಕೋ ವಿಚಾರವನ್ನು ನೋಡಿ ಇವನೇ ಮನೆಗೆ ಬಂದು ಅವರು ಹೇಳಿದ ರೀತಿಯಲ್ಲಿ ತೊಟ್ಟಿ ಮಾಡಿ ಅದರಲ್ಲಿ ಸಣ್ಣ ಮರಿಗಳನ್ನು ಹಿಡಿದು ತಂದು ತೊಟ್ಟಿಗೆ ಹಾಕಿ ಅದರಲ್ಲಿ ಡೆವಲಪ್ ಮಾಡಿ ಸ್ವಲ್ಪ ದೊಡ್ಡದಾಗುವಾಗ ಆ ತರದಲ್ಲಿಯೂ ಸೇಲ್ ಮಾಡ್ತಾರೆ. ಮಗ ಮಾಡ್ತಾ ಇದ್ದಾನೆ, ಅವನಿಗೆ ಕೃಷಿಯ ವಿಚಾರದಲ್ಲಿ ತುಂಬಾ ಇಂಟ್ರೆಸ್ಟ್ ಉಂಟು. ನೋಡ್ತಾ ನೋಡ್ತಾ ಮಗನ ಆಸಕ್ತಿಯನ್ನ ಗಮನಿಸಿಕೊಂಡು ಈಗ ಕೃಷಿಗೆ ಬಂದು ಎಷ್ಟು ವರ್ಷ ಆಯ್ತು, ಈಗ ನಿಮ್ಮ ಪ್ರತಿಕ್ರಿಯೆ ಹೇಗಿದೆ? ಈಗ ಅವನು ಕೃಷಿಗೆ ಬಂದು ಒಂದು 4-5 ವರ್ಷ ಆಯ್ತು. ನಿಜವಾಗಿ ತುಂಬಾ ಇಂಟ್ರೆಸ್ಟ್ ಉಂಟು ಅವನಿಗೆ ಅಡಿಕೆ ವಿಷಯದಲ್ಲಿ. ಮೇನ್ ಕಳೆದ ವರ್ಷ ನೋಡಿದ್ರಿಂದ ನನಗೆ ತುಂಬಾ ಖುಷಿ ಆಯ್ತು ಅವನ ವಿಚಾರದಲ್ಲಿ. ಅದೇ ರೀತಿ ಎಲ್ಲಾದ್ರಲ್ಲೂ ಅಷ್ಟೇ, ಏನು ಬೆಳೆ ಸಿಗ್ತದೆ, ಹೊರಗೆ ಹೋದ್ರೆ ಗಂಧದ ಸಣ್ಣ ಗಿಡ ತಂದಿದ್ದಾನೆ, ರಕ್ತಚಂದ್ರನ ಗಿಡ ತಂದಿದ್ದಾನೆ, ತೋಟದಲ್ಲಿ ಎಲ್ಲಿ ಗ್ಯಾಪ್ ಉಂಟು ಅದರೊಳಗೆ 1,000 ರಕ್ತಚಂದ್ರನ ಗಿಡ ನಟ್ಟಿದ್ದಾನೆ, 1,000 ಸ್ಯಾಂಡಲ್ ಗಿಡ ನಟ್ಟಿದ್ದಾನೆ. ಯಾವ್ದಾದ್ರು ಒಂದು ವರ್ಷಕ್ಕೆ ಆದಾಯ ಬರ್ತದೆ ಅಂತೇಳಿ ಅವನ ಐಡಿಯಾ. ಈ ತರ ಮಾಡ್ತಾ ಇದ್ದಾನೆ. ಮತ್ತೆ ತೋಟದ ಸುತ್ತು ತೋಟದ ಸೆಂಟ್ರಲ್ ಗೆ 1,000 ಗಿಡ ಅಗರುದ್ದು, ವರ್ಷದಿಂದ ವರ್ಷಕ್ಕೆ ಅವನು 100 ಗಿಡ 200 ಗಿಡ ಯಾವ ತರ ತಂದು ಮಾಡ್ತಾ ಇದ್ದಾನೆ. ಒಂದು ವರ್ಷ ಅಲ್ಲಾದ್ರೆ ಒಂದು ವರ್ಷ ಅದರಲ್ಲಿ ಆದಾಯ ಬರ್ತದೆ ಅಂತ ಹೇಳೋ ನಂಬಿಕೆ ಉಂಟು. ಭೂಮಿ ತಾಯಿ ಇಷ್ಟರವರೆಗೆ ನಮಗನ್ನು ಕೈ ಬಿಡ್ಲಿಲ್ಲ, ಇನ್ನು ಮುಂದಕ್ಕಷ್ಟೇ ಅದು ರೇಟ್ ಬಂದ್ರೆ ನಮಗೆ ನಿಜವಾಗ ಒಳ್ಳೆ ಆದಾಯ ಬರ್ತದೆ ಅಂತ ಹೇಳೋ ನಂಬಿಕೆ ನನಗೆ ಉಂಟು. ಭೂಮಿ ತಾಯಿಯನ್ನು ನಂಬಿದವರು ಯಾರು ಹಾಳಾಗ್ಲಿಲ್ಲ, ಇನ್ನು ಮುಂದಕ್ಕೂ ಹಾಳು ಆಗೋದೂ ಇಲ್ಲ. ಭತ್ತವನ್ನು ಸ್ವಲ್ಪನಾದರೂ ಬೆಳ್ಕೊಳ್ತೀರಲ್ವಾ? ಮುಂಚೆ ಒಂದು 200 ಬಟ್ಟಿ ಭೂಮಿ ಮಾಡ್ತಿದ್ದೆ, ಇವಾಗ ನೋಡಿದ್ರೆ ಟೈಮಿಂಗ್ ಸರಿಯಾಗಿ ಜನರು ಸಿಕ್ಕೋದಿಲ್ಲ, ಆದ್ರಿಂದ ಖರ್ಚಿಗೆ ತಕ್ಕ ಅಂತ ಹೇಳಿದ್ರೆ 1.5 ಎಕರೆ ಮಾತ್ರ ಗದ್ದೆ ಮಾಡ್ತೇವೆ. ಎಮ್ಮೆಗಳಿಗೆ ಹುಲ್ಲಿಗೆ ಮತ್ತೆ ನಮಗೆ ಊಟಕ್ಕೆ ನಾಯಿಗಳಿಗೆ ಅನ್ನಕ್ಕೆ ಇವಾಗ ಮಾಡ್ತಾ ಇದ್ದೇನೆ. ಅದರಲ್ಲಿ ಒಳ್ಳೆ ಇಳುವರಿ ತೆಗಿತಾ ಇದ್ದೇನೆ ಸರ್. ಕಾಫಿ ತೋಟಕ್ಕೆ ಕಾಳುಮೆಣಸಿಗೆ ಮತ್ತೆ ಭತ್ತಕ್ಕೆ ಸಗಣಿ ಗೊಬ್ಬರ ಅಲ್ದಲನೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀರಾ? ಸುಣ್ಣವನ್ನ ಹಾಕ್ತೀರಾ? ಹೇಗೆ? ರಾಸಾಯನಿಕ ಗೊಬ್ಬರನು ಹಾಕ್ತೇವೆ, ಮತ್ತೆ ಸಾಯಿಲ್ ಟೆಸ್ಟ್ ಮಾಡಿ ಯಾವ ತರ ಸುಣ್ಣ ಹಾಕ್ಬೇಕು ಅಂತೇಳಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ತಂದು ಸುಣ್ಣಾನು ಹಾಕ್ತಾ ಇದ್ದೇವೆ. 3 ವರ್ಷಕ್ಕೊಂದ್ಸಾರಿ ಅವರ ಗೈಡೆನ್ಸ್ ಪ್ರಕಾರ ಮಾಡ್ತಾ ಇದ್ದೇವೆ ಸರ್. ಒಳ್ಳೆ ಇಳುವರಿ ತೆಗಿತಾ ಇದ್ದೇವೆ. 72 ವರ್ಷ ವಯಸ್ಸಿನಲ್ಲಿ ಈಗಲೂ ಹುರುಪಿನಿಂದ ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಸಿಕೊಂಡಿದ್ರಿ, ನಮ್ಮ ಯುವಕರಿಗೆ ಮತ್ತೆ ಇತರ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕೃಷಿ ಬಗ್ಗೆ, ನಿಮ್ಮ ಬೆಳವಣಿಗೆ ಬಗ್ಗೆ? ನಾನು ಯುವಕರಿಗೆ ಹೇಳಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ಯಾವ ಫೀಲ್ಡ್ ಆದ್ರೂ ಸರಿ ನಾವು ಕಷ್ಟಪಟ್ಟು ದುಡಿದ್ರೆ ಅದರಲ್ಲಿ ನಮಗೆ ಪ್ರಯೋಜನ ಉಂಟು ಅಂತ ಹೇಳ್ತೇನೆ. ಎಷ್ಟೋ ಯುವಕರು ಹೊರಗೆ ಕೆಲಸಕ್ಕೆ ಹೋಗ್ತಾರೆ, ಮನೆಯಲ್ಲಿ ಆಸ್ತಿಯನ್ನು ಬೇರೆಯವರ ಕೈಯಿಂದ ಮಾಡಿಸ್ತಾರೆ, ಅಂದ್ರೆ ಮನೆಯಲ್ಲಿ ಆಸ್ತಿ ಸರಿಯಾಗಿ ಮೇಂಟೆನೆನ್ಸ್ ಆಗೋದಿಲ್ಲ. ಅದರಿಂದ ಅವರು ನಿಜವಾಗಿ ಇಂಟ್ರೆಸ್ಟ್ ಇಟ್ಟು ಚೆನ್ನಾಗಿ ಮಾಡಿದ್ರೆ ನಿಜವಾಗಿ ಬೇಸಾಯದಲ್ಲಿ ಎಷ್ಟೋ ಮುಂದಕ್ಕೆ ಬರಬಹುದು ಅಂತ ಹೇಳೋದಕ್ಕೆ ನಾನೇ ಉದಾಹರಣೆ ಸರ್. ಹಸುಗಳನ್ನ ಸಾಕೋರು ಇದಾರೆ, ಮತ್ತೆ ಕಷ್ಟ ಅಂತ ಅನ್ಕೊಂಡು ಏನು ಇಲ್ದಲನೆ ತೋಟಗಳನ್ನ ಗದ್ದೆಗಳನ್ನ ನಿಭಾಯಿಸೋರು ಇದಾರೆ, ಎಮ್ಮೆಗಳನ್ನ ಯಾಕೆ ಇಟ್ಕೊಂಡು ಬಂದಿದ್ದೀರಿ ಬಹಳ ವರ್ಷಗಳಿಂದ? ಎಮ್ಮೆಗಳು ಅಂತ ಹೇಳಿದ್ರೆ ಜಾಸ್ತಿ ಉಪದ್ರ ಮಾಡೋದಿಲ್ಲ, ಹಸುಗಳಾದ್ರೆ ಬೇರೆಯವರ ತೋಟಕ್ಕೆ ನುಗ್ತದೆ. ಎಮ್ಮೆಗಳನ್ನ ಕಟ್ಟಿ ಹಾಕೊಂಡು ಸಾಕ್ತೇವೆ, ಸಗಣಿ ಗೊಬ್ಬರ ಜಾಸ್ತಿ ಬರ್ತದೆ ಎಮ್ಮೆಗಳಲ್ಲೇ ಆದ್ರೆ ಅಂತೇಳಿ ಎಮ್ಮೆಗಳನ್ನೇ ಸಾಕೊಂಡು ಬರ್ತೇವೆ. ಅದಲ್ಲದೆ ಅದರ ಹಾಲು ಥಿಕ್ನೆಸ್ ಇರ್ತದೆ, ತಂದೆಯವರ ಕಾಲದಿಂದಲೇ ನಾವು ಎಮ್ಮೆ ಸಾಕೊಂಡು ಬಂದಿದ್ದು, ಅದರಿಂದ ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ ನಾನೀಗ. ನೀವು ಕೃಷಿಗೆ ಬಂದ್ಮೇಲೆ ಎಷ್ಟು ಎಮ್ಮೆಗಳಿದ್ದು? ಮುಂಚೆ ನಮ್ಮಲ್ಲಿ 10-20 ಎಮ್ಮೆಗಳಿದ್ದು, ಕೋಣಗಳಷ್ಟೇ ಇದ್ದು, ಈಗ ಕೋಣಗಳನ್ನು ಹೂಡೋದಿಲ್ಲ, ಅದರಿಂದ ಕೋಣಗಳನ್ನೆಲ್ಲ ಮಾರ್ಬಿಟ್ಟೆ. ಇವಾಗ 6 ಎಮ್ಮೆಗಳು ಉಂಟು, ಮಗನ ಇಂಟ್ರೆಸ್ಟ್ ಅಲ್ಲಿ ಹಾಸ್ಪಿಟಲ್ ಇಂದ ಇನ್ಸಾಮಿನೇಷನ್ ಮಾಡಿಸಿ 3 ಆಕರ ಹಾಕುಂಟು, ಅದೇ ಅದರದೊಂದು ಟ್ರಯಲ್ ನೋಡೋಣ ಅಂತ ಅದನ್ನು ಸಹ ಮಾಡಿಸಿದ್ದಾರೆ. ಯಾವುದಕ್ಕೂ ನಮ್ಮ ಖರ್ಚಿಗೆ ಹಾಲು ಬೆಕ್ಕು ಮತ್ತೆ ನಾಯಿಗಳ ಖರ್ಚಿಗೆ ಹಾಲು ಧಾರಾಳವಾಗಿ ಸಿಗ್ತಾ ಉಂಟು ಸರ್. ತಾವು ಹೇಳಿದಂಗೆ ಹಸುಗಳಿಗಿಂತ ಎಮ್ಮೆಗಳಿಂದ ಹೆಚ್ಚು ಸಗಣಿ ಸಿಗುತ್ತೆ, ಆಮೇಲೆ ಸಿಕ್ಕಿದ್ದನ್ನೆಲ್ಲ ತಿಂತಾವೆ ಎಮ್ಮೆಗಳು ಅಲ್ವಾ? ಸಿಕ್ಕಿದನ್ನೆಲ್ಲ ಸಿಗ್ತದೆ, ಅಲ್ಲದೆ ನಾಯಿಗಳಿಗೆ ಮೊಟ್ಟೆ ಅಂಗಡಿಯಿಂದ ತಂದು ತಂದು ಬೇಸರ ಆಗಿ ಮನೆಯಲ್ಲೇ ಮೊಟ್ಟೆ ಕೋಳಿ 20 ಕೋಳಿ ಬಿಟ್ಕೊಂಡಿದ್ದೇನೆ. ದಿವಸಕ್ಕೆ 2-2 ಮೊಟ್ಟೆ ಕೊಡೋದು ಉಂಟು ನಾಯಿಗಳಿಗೆ, ಯಾಕೆಂತ ಹೇಳಿದ್ರೆ ಅವುಗಳಿಗೆ ಫೀಡ್ ಹಾಕಿ ಮೊಟ್ಟೆ ಕೊಡ್ತೇವೆ, ಅಂದ್ರೆ ಹೊರಗಿಂದ ತರೋದು ಕಷ್ಟ ಅಂತ ಹೇಳ್ಕೊಂಡು ಮನೆಯಲ್ಲೇ ಕೋಳಿಗಳನ್ನು ಸಾಕೊಂಡು ನಾಯಿಗಳಿಗೆ ಫೀಡ್ ಮಾಡ್ತಾ ಇದ್ದೇನೆ. ಎಲ್ಲಾ ತರದಲ್ಲೂ ನಾವು ಯೋಚನೆ ಮಾಡಿದಾಗೆ ಮಾಡಿದ್ರೆ ನಿಜವಾಗಿ ಕೆಲಸ ಚೆನ್ನಾಗಿ ನಡೀತದೆ. ನೋಡಿ, ನಾವು ಹಾಲನ್ನ ಬೇರೆಯವರಿಗೆ ಮಾರಾಟ ಮಾಡಬೇಕು ಅಂತೇನಿಲ್ಲ, ನೀವು ಸಾಕಿರುವ ನಾಯಿಗಳಿಗೆ ಬೆಕ್ಕುಗಳಿಗೆ ಇನ್ನು ಸಾಧ್ಯ ಆದ್ರೆ ಮೇಕೆಗಳ ಮರಿಗಳಿಗೂ ಕೊಡಬಹುದು, ಇನ್ನು ಬೇರೆ ಬೇರೆ ಉದ್ದೇಶಕ್ಕೆ ಉಪಯೋಗಿಸಿಕೊಳ್ಬಹುದು. ಒಟ್ಟಾರೆ ಜಾನುವಾರುಗಳ ಸಾಕಾಣಿಕೆ ಕೃಷಿಗೆ ಪೂರಕವಾದದ್ದೇ ಅಲ್ವಾ? ನಿಜವಾಗಿ ಜಾನುವಾರುಗಳ ಸಾಕಾಣಿಕೆ ಕೃಷಿಗೆ ಪೂರಕವಾಗಿದ್ದೇ ಸರ್. ಮೇನ್ ಕಾಫಿ ತೋಟ ಮತ್ತೆ ಒಳ್ಳೆ ಮೆಣಸಿಗೆಲ್ಲ ನಿಜವಾಗಿ ಸಗಣಿ ಹಾಕಿದ್ರೆ ಅದು 1 ವರ್ಷಕ್ಕಲ್ಲ 4-5 ವರ್ಷಕ್ಕೆ ಅದರ ಪ್ರಯೋಜನ ಪಡೆದೇ ಪಡಿಬಹುದು ಅಂತೇಳಿ ನನ್ನ ಅಭಿಪ್ರಾಯ. ಇವಾಗ ಮಾಡ್ಕೊಂಡಿರೋದು ಸಹ ನಾವು ಅದೇ ತರ ಮಾಡ್ಕೊಂಡಿದ್ದೇವೆ. ಮೀನಿನ ಕೊಳಕ್ಕೆ ಸಗಣಿಯನ್ನು ಹಾಕೋದಿದೆಯಾ? ಚೆನ್ನಾಗಿ ಸೂಕ್ಷ್ಮದ ಸಸ್ಯಗಳು ಬೆಳೀತವೆ, ಮೀನುಗಳು ಚೆನ್ನಾಗಿ ಬೆಳವಣಿಗೆ ಆಗ್ತವೆ ಅಂತ ಅನ್ಕೊಂಡು ಹೇಳೋದಿದೆ. ಮೀನಿನ ಕೊಳಕ್ಕೂ ಅಷ್ಟೇ, 2-3 ತಿಂಗಳಿಗೆ ಒಂದ್ಸಾರಿ 20-25 ಮೂಲೆ ಮೂಲೆಗೆ ಹಸಿ ಸಗಣಿಯನ್ನು ಹಾಕ್ತೇವೆ. ಈ ವರ್ಷ ಫಿಶರಿ ಡಿಪಾರ್ಟ್ಮೆಂಟ್ ಇಂದ ಹೊಸ ಕೊಳ ಮಾಡಿದ್ದೇನೆ ಅಂತ ಹೇಳಿದೆಲ್ಲ, ಅದಕ್ಕೂ ಅಷ್ಟೇ ಒಂದು 1/2 ಲೋಡ್ ಹಸಿ ಸಗಣಿ ಹಾಕಿದ್ದೇವೆ. ಅದು ಅಷ್ಟೇ ಪ್ರಯೋಜನ ಬರ್ತದೆ. ಇವಾಗ ಬಿಟ್ಟು ಸಾಧಾರಣ 1 ತಿಂಗಳು ಆಯ್ತು ಅಷ್ಟೇ, ಮೀನು ಮರಿಗಳನ್ನು ದೊಡ್ಡ ಮೀನು ಸಹ ಬಿಟ್ಟಿದ್ದೇನೆ. ಈ ವರ್ಷ ತುಂಬಾ ಜನರು ಹೊಸ ಹೊಸ ಕೆರೆ ಮಾಡಿದವರು ಲೈವ್ ಫಿಶ್ ತಗೊಂಡೋಗಿ ಕೆರೆಗೆ ಬಿಟ್ಕೊಂಡಿದ್ದಾರೆ. ಮತ್ತೆ ನಾವು ಹಿಡಿದ್ರೆ ಅದನ್ನು ನಮ್ಮ ಪಾಲೂರಲ್ಲಿ ಕೊಟ್ಟಂಬಡಿ ಅಪ್ಪೊಕ್ಕಲು ಮತ್ತೆ ಬೆಟ್ಟಕೇರಿವರೆಗೆ ಒಂದ್ಸರಿ ತಗೊಂಡವರು ಪುನಃ ಪುನಃ ಬೇಕು, ಯಾವಾಗ ಹಿಡಿತೀರಾ ನನಗೆ ಬೇಕು ಅಂತ ಹೇಳಿ ಹೇಳೋರೇ ಜಾಸ್ತಿ ಜನ ಇದ್ದಾರೆ. ಜನರು ಇಷ್ಟಪಡ್ತಾರೆ. ಮೀನು ಅಷ್ಟೇ, ಶರೀರಕ್ಕೆ ಒಳ್ಳೇದು, ನಿಜವಾಗಿ ತುಂಬಾ ಟೇಸ್ಟ್ ಇರ್ತದೆ. ಕೃಷಿಯಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಅವಕಾಶಗಳಿದಾವೆ ಆ ನಿಟ್ಟಿನಲ್ಲಿ ನಾವು ಆಲೋಚನೆಗಳನ್ನ ಮಾಡ್ಕೊಂತ ತೊಡಸ್ಕೊಂತ ಹೋದ್ರೆ ತುಂಬಾ ಒಳ್ಳೇದು. ನೋಡಿ, ತಾವು ಹೇಳ್ತಾ ಇದ್ರಿ ಸಗಣಿ ಎಮ್ಮೆಗಳಿಂದ ಸಿಗೋದು ಬರೀ ಗೊಬ್ಬರಕ್ಕಲ್ಲ, ಇತರೆ ಉದ್ದೇಶಕ್ಕೂ ಪ್ರಯೋಜನ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಮೀನು ಸಾಕಾಣಿಕೆ ಕೈಗೊಂಡಾಗ ಈ ರೀತಿಯ ಪ್ರಯೋಜನ ಹೇಳ್ತಾರೆ. 5-6 ದಿನಗಳಿಗೆ ನಾವು ಹಾಕಿದ ಸಗಣಿ ಒಳಗಡೆ ಸೂಕ್ಷ್ಮದ ಸಸ್ಯಗಳ ಉತ್ಪಾದನೆಗೆ ನೆರವಾಗುತ್ತೆ, ಮೀನುಗಳು ಉಲ್ಲಾಸವಾಗಿ ಆರೋಗ್ಯಕರವಾಗಿ ಬೆಳೀತವಂತ ಅನ್ಕೊಂಡು ವರದಿಗಳು, ಸಂಶೋಧನೆಗಳು, ಅಧ್ಯಯನಗಳು ತಿಳಿಸ್ತವೆ. ಬೇಸಾಯದಲ್ಲಿ ಸುಧಾರಣೆಗಳನ್ನು ಮಾಡ್ಕೊಂಡು ಹೋದಷ್ಟು ಒಳ್ಳೇದೆ. ಹೇಳ್ತಾ ಇದ್ರಿ ನಿಮ್ಮ ಪುತ್ರ ಕೃಷಿಗೆ ಮರಳಿದ ಬಳಿಕ ಅಡಿಕೆಯಲ್ಲಿ ಸಿಂಪರಣೆ ಮಾಡಿದ್ರಿಂದ ಆಲ್ಮೋಸ್ಟ್ 2 ಪಟ್ಟು ಇಳುವರಿ ಹೆಚ್ಚಾಯ್ತು. ಇಳುವರಿ ಹೆಚ್ಚಾಯ್ತು ಅಂದ್ರೆ ಬರುವ ಆದಾಯ ಇನ್ನಷ್ಟು ಹೆಚ್ಚಾಯ್ತು. ಈಗಿನ ಬೆಲೆನ ನೋಡಿಕೊಂಡ್ರೆ ಅತ್ಯದ್ಭುತವಾದ ಧಾರಣೆ. ನೀವೆಲ್ಲ ಮಣ್ಣು ಪರೀಕ್ಷೆ ಮಾಡಿಸೋದು, ಆ ಮೂಲಕ ರಾಸಾಯನಿಕ ಗೊಬ್ಬರ ಕೊಡೋದು ಅಥವಾ ಸುಣ್ಣವನ್ನು ಹಾಕೋದು ಇದೆಯಾ, ಹೇಗೆ? 3 ವರ್ಷಕ್ಕೊಂದ್ಸರಿ ಮಣ್ಣು ಟೆಸ್ಟ್ ಮಾಡಿಸ್ತೇವೆ ಸರ್. ಮಣ್ಣು ಟೆಸ್ಟ್ ಮಾಡಿಸಿ ಅವರು ಯಾವ ತರ ಹೇಳ್ತಾರೆ ಆ ತರ ಗೊಬ್ಬರ ಹಾಕ್ತೇವೆ, ಸಾವಯವ ಗೊಬ್ಬರ ಹಾಕ್ತೇವೆ, ಮತ್ತೆ ಸಗಣಿಯೂ ಹಾಕ್ತೇವೆ ಗಿಡದ ಬಡ್ಡೆಗೆ. ಮತ್ತೆ ಅದಕ್ಕೆ ಬೇಕಾದಂತ ಕೆಲಸವನ್ನು ಮಗನೇ ಮಾಡ್ತಾನೆ. ಇವಾಗ ಮಗನೇ ಅದಕ್ಕೆ ಜನರನ್ನು ಕರ್ಕೊಂಡು ಗಿಡದ ಕೆಳಗೆ ಭಾಗಕ್ಕೂ ಮತ್ತೆ ಮೇಲ್ಭಾಗಕ್ಕೂ ಸ್ಪ್ರೇ ಮಾಡಿ ಗೊಬ್ಬರ ಕೊಡ್ತಾನೆ. ನಿಜವಾಗಿ ತುಂಬಾ ಚೆನ್ನಾಗಿ ಇಳುವಳಿ ಸಿಗ್ತಾ ಉಂಟು. ನೀವೆಲ್ಲ ಈ ಸಗಣಿ ಗೊಬ್ಬರನ ಒಂಥರ ಹದವಾಗಿ ತಯಾರಿಸಿ ಕೊಡ್ತೀರಾ ಅಥವಾ ಅವತ್ತಿಂದ ಅವತ್ತೇ ಹಸಿದೆ ಕೊಟ್ಬಿಡ್ತೀರಾ, ಹೇಗೆ? ನಾವು ಕೃಷಿ ಇಲಾಖೆಯಿಂದ ಟ್ರೈಕೋಡ್ರಮ್ ತಗೊಂಡ್ಬರ್ತೇವೆ. ಆ ಟ್ರೈಕೋಡ್ರಮ್ ತಂದು ಎರೆಹುಳು ಗೊಬ್ಬರ ಮತ್ತೆ ಸಗಣಿಗೆ 1 ಲೀಟರ್ ಕೊಟ್ಟಿಗೆಯಿಂದ ಎಳ್ದು ಹಾಕ್ಬೇಕಾದ್ರೆ ಅದಕ್ಕೆ 10 ಪ್ಯಾಕೆಟ್ ಟ್ರೈಕೋಡ್ರಮ್ ಹಾಕ್ತೇವೆ, ಮತ್ತೆ ಎರೆಹುಳು ಗೊಬ್ಬರ ಹಾಕ್ತೇವೆ, ಅದರ ಮೇಲೆ ಸ್ವಲ್ಪ ತರ್ಗ ಹಾಕ್ತೇವೆ. ಈ ತರ ಅದನ್ನು ಒಂಥರ ಕೊಳೆಯುವ ಹಾಗೆ ಮಾಡಿ ಅದನ್ನು ಗಿಡಕ್ಕೆ ಹಾಕ್ತೇವೆ. ಒಳ್ಳೆ ಮೆಣಸಿಗೆ ಜಾಸ್ತಿ ವರ್ಷದಿಂದ ವರ್ಷಕ್ಕೆ ಹಾಕ್ತೇವೆ. ಅಂದ್ರೆ ಒಳ್ಳೆ ಮೆಣಸಿನಲ್ಲಿ ಕಾಯಿಲೆ ಬರೋದ್ರಿಂದ ಇನ್ಕಮ್ ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗ್ತಾ ಉಂಟು ಸರ್. ಹೇಳಿ, ಕೃಷಿಗೆ ಪೂರಕವಾಗಿ ಏನೇನು ಯಂತ್ರಗಳನ್ನ ವಾಹನಗಳನ್ನ ಇಟ್ಕೊಂಡಿದ್ರಿ? ಕೃಷಿಗೆ ಪೂರಕವಾಗಿ ಮನೆಯಲ್ಲಿ ಜೀಪ್ ಇಟ್ಕೊಂಡಿದ್ದೇನೆ, ಮತ್ತೆ ಮಗ ಅತ್ಲಾಗಿತ್ಲಾಗಿ ಓಡಿಯಾಡ್ಲಿಕ್ಕೆ ಬೈಕ್ ಇಟ್ಕೊಂಡಿದ್ದಾನೆ. ನಾವು ನಮ್ಮ ಮಿಸ್ಸಸ್ ಮಗ ಮದುವೆಗಿಂತ ಅದಕ್ಕೆ ಹೋಗ್ಲಿಕ್ಕೆ ಕಾರು ಇಟ್ಕೊಂಡಿದ್ದೇವೆ. ಜೀವಮಾನ ಚೆನ್ನಾಗಿ ನಡೀತಾ ಉಂಟು. ಅಂದ್ರೆ ಕೃಷಿಯ ಬಗ್ಗೆ ಹೇಳೋದಾದ್ರೆ ಕಾಫಿ ತೋಟದಿಂದ ತರಲಿಕ್ಕೆ, ಮತ್ತೆ ತೋಟಕ್ಕೆ ಕಂಪನಿ ಗೊಬ್ಬರ ಹಾಕ್ಲಿಕ್ಕೆ, ಮತ್ತೆ ಸಗಣಿ ಹಾಕ್ಲಿಕ್ಕೆ, ಸೌದೆ ತರೋದಕ್ಕೆಲ್ಲ ಜೀಪ್ ಇಟ್ಕೊಂಡಿದ್ದೇವೆ. ಇದಕ್ಕಿಂತ ಮುಂಚೆ 1-2 ವರ್ಷ ನೇಂದ್ರ ಬಾಳೆ ಮಾಡಿದ್ದೆ, ಫಸಲೇನು ಬಹಳ ಚೆನ್ನಾಗಿ ಬಂತು. ಕೊರೋನಾ ಬಂದ್ರಿಂದ ರೇಟ್ ಕಮ್ಮಿ ಆದ್ರಿಂದ ಸ್ವಲ್ಪ ಲಾಸ್ ಆಯ್ತು. ತೋಟದಲ್ಲಿ ಎಂತೆಂತ ಮರಗಿಡಗಳು ನೆರಳಿಗಿದಾವೆ, ಮತ್ತೆ ಸಿಲ್ವರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ತೋಟದಲ್ಲಿ ನೆರಳಿಗೆ ಪಾನುವಾಳ ಹಾಕಿದ್ದೇವೆ. ಮುಂಚೆ ನಾನು ಸಿಲ್ವರ್ ಅಲ್ಲಿ ನಟ್ರೆ ಒಳ್ಳೆ ಮೆಣಸು ಚೆನ್ನಾಗಿ ಬರ್ತದೆ ಅಂತೇಳಿ ತುಂಬಾ ಸಿಲ್ವರ್ ಗಿಡ ನಟ್ಟಿದ್ದೇನೆ. ತೋಟದೊಳಗೆ ಸಿಲ್ವರ್ ನೋಡೋದು ನಿಜವಾಗಿ ತೋಟಕ್ಕೆ ಹಾನಿಕಾರಕ. ಯಾಕೆಂತ ಹೇಳಿದ್ರೆ ಏನೋ ಸೇಲ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಆಗ್ಬಹುದು, ಅದರಲ್ಲಿ ಬಿದ್ದಂತ ಸಿಲ್ವರ್ ಎಲೆಗಳು ಕಾಫಿ ಗಿಡದ ಸೆಂಟ್ರಲ್ ನಿಲ್ಲೋದ್ರಿಂದ ಕಾಫಿ ಕೊಳೆಯುವಂತ ಚಾನ್ಸಸ್ ಉಂಟು. ಆದ್ರಿಂದ ತೋಟದ ಬೌಂಡ್ರಿಗೆ ಮಾತ್ರ ಸಿಲ್ವರ್ ಹಾಕ್ಬೇಕಲ್ಲದೆ ಒಳಗೆ ನರಳಿಗೆ ಬೇಕಾದ್ರೆ ಪಾನುವಾಳ ಹಾಕಿದ್ರೆ ಒಳ್ಳೆಯದು ನನ್ನ ಅಭಿಪ್ರಾಯ. ಸಿಲ್ವರ್ ಇತ್ತೀಚಿನ ವರ್ಷಗಳಲ್ಲಿ ಸೂಕ್ತವಾದ ಮರ ಅಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ಒಂದು, ಅದರ ಶೀಘ್ರ ಬೆಳವಣಿಗೆ, ಅದು ಉದುರಿಸುವ ಎಲೆಗಳು ಗಿಡಗಳ ಮೇಲೆ ಹಾಗೆ ಉಳಿಯೋದು, ಅದರಿಂದ ಕಾಫಿ ಗಿಡಗಳ ಮೇಲೆ ದುಷ್ಪರಿಣಾಮ, ಮತ್ತಿತರೆ ಅಂಶಗಳು ಅಧ್ಯಯನಗಳಿಂದ ವ್ಯಕ್ತವಾಗ್ತಾ ಇದೆ. ನಿಮ್ಮ ಅನುಭವದ ಪ್ರಕಾರ ಕಾಫಿ ತೋಟಕ್ಕೆ ಎಂಥ ನೆರಳಿನ ಮರ ಸೂಕ್ತ ಅಂತ ಅನಿಸ್ತಾ ಇದೆ? ನೀವಿಲ್ಲಿ ಕಾಫಿ ತೋಟವನ್ನು ಮಾಡ್ಕೊಂಡಿದ್ದೀರಲ್ಲ. ನಾನು ಹೇಳೋದಾದ್ರೆ ನಮ್ಮ ಕಾಫಿ ತೋಟಕ್ಕೆ ಪಾನುವಾಳ ಸೂಕ್ಷ್ಮವಾದ ಇದು. ಬೇಸಿಗೆಗೆ ನೆರಳು ಇರ್ತದೆ, ಮಳೆಗಾಲಕ್ಕೆ ಅದನ್ನು ಕಡಿದ್ರೆ ಗೊಬ್ಬರನೂ ಆಗ್ತದೆ. ಮತ್ತೆ ನನ್ನ ಮಗಂದೊಂದು ಅಭ್ಯಾಸ ಉಂಟು, ಫಾರೆಸ್ಟ್ಗೆ ಹೋದ್ರೆ ಏನೆಲ್ಲ ಗಿಡ ಸಿಗ್ತದೆ ಆ ಗಿಡ ಎಲ್ಲ ತರುವಂತ ಅಭ್ಯಾಸ. ಈಗ ಫಾರೆಸ್ಟ್ ಇಂದ ಸಿಕ್ಕಿದಂತ ಬಲಂಜಿ ಮತ್ತೆ ಸಿರಿವನೆ ತೇಗ ಅದನ್ನೆಲ್ಲ ತಂದು ತೋಟದ ಬೌಂಡ್ರಿಗೆಲ್ಲ ಆಗ್ತಾ ಇದ್ದಾನೆ ಅವನು. ಯಾಕೆಂದ್ರೆ ಯಾವ್ದಾದ್ರು 1 ವರ್ಷದಲ್ಲಿ ಅದು ನಮ್ಗೆ ಆದಾಯ ಕೊಟ್ಟೇ ಕೊಡ್ತದೆ ಅಂತೇಳಿ. ಇವಾಗ ನನ್ನ ತೋಟದಲ್ಲಿ ಕಮ್ಮಿ ಅಂತ ಹೇಳಿದ್ರೆ 1-25-30 5-5 ದಪ್ಪದು ತೇಗದ ಮರ ಉಂಟು. ಈಗ ನಾವು ಬೆಳೆದಿದ್ದನ್ನು ಮಾರ್ಲಿಕ್ಕೂ ಸರ್ಕಾರದಿಂದ ಪರ್ಮಿಷನ್ ತೆಗೆದು ಮಾರ್ಬಹುದು, ನಮಗೆ ನಮ್ಮ ಸ್ವಂತ ಖರ್ಚಿಗೂ ಮಾಡಬಹುದು. ನಿಜವಾಗಿ ನಾ ಹೇಳೋದಾದ್ರೆ ಆ ಮರವನ್ನು ತಂದು ನಮ್ಮ ಬೌಂಡ್ರಿಗೆ ಹಾಕೊಂಡ್ರೆ ನಿಜವಾಗಿ ಯಾವ್ದಾದ್ರು 1 ವರ್ಷದಲ್ಲಿ ನಮಗೆ ಆದಾಯ ಬಂದೇ ಬರ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಸಂತೋಷ ಆಯ್ತು ಉತ್ತಪ್ಪನವ್ರೆ, ತಾವು ಶ್ರಮಪಟ್ಟು ಶ್ರದ್ಧೆಯಿಂದ ಕೃಷಿಯಲ್ಲಿ ತೊಡಸ್ಕೊಂಡು ಬೆಳವಣಿಗೆ ಆಗಿದ್ದೀರಿ. ಕಾಫಿ, ಕಾಳುಮೆಣಸು ಮತ್ತು ಅಡಿಕೆ ಪ್ರಮುಖವಾದ ಬೆಳೆಗಳು, ಮತ್ತು ಒಳಗಡೆ ಇನ್ನು ಬೇರೆ ಬೇರೆ ಗಿಡ ಮರಗಳನ್ನು ಹಾಕೊಂಡಿದ್ದೀರಿ, ಮೀನು ಸಾಕೊಂಡಿದ್ದೀರಿ, ಎಮ್ಮೆಗಳನ್ನು ಇಟ್ಕೊಂಡಿದ್ದೀರಿ. ಚೆನ್ನಾಗಿದೆ ನಿಮ್ಮ ಕೃಷಿಯನ್ನ ನಾವು ಗಮನಿಸಿದಾಗ. ತಮಗೆ ಧನ್ಯವಾದಗಳು ಉತ್ತಪ್ಪನವರೇ. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಪಾಲೂರು ಗ್ರಾಮದ ಮೇಪಾಡಂಡ ಪಿ ಉತ್ತಪ್ಪ ಅವರ ಕೃಷಿ ಅನುಭವಗಳನ್ನು ಆಲಿಸಿಕೊಂಡ್ರೆ. ಕಾಫಿ, ಕಾಳುಮೆಣಸು, ಅಡಿಕೆ, ಮೀನುಗಾರಿಕೆ, ಹಾಗೆ ಎಮ್ಮೆ ಸಾಕಾಣಿಕೆ, ಹೀಗೆ ಪೂರಕವಾದ ಕೆಲಸಗಳಲ್ಲೇ ತೊಡಸ್ಕೊಂಡು ಚೆನ್ನಾಗಿದ್ದಾರೆ. 72 ವರ್ಷ ವಯಸ್ಸಿನಲ್ಲೂ ಲವಲವಿಕೆಯಿಂದ ಕೆಲಸಗಳನ್ನ ಮಾಡಿಕೊಂತ ಮಗ ಪೂವಯ್ಯ ಅವರ ಸಹಕಾರವನ್ನು ಬಳಸಿಕೊಂಡು ಚೆನ್ನಾಗಿ ಏಳಿಗೆ ಆಗ್ತಿದ್ದಾರೆ. ಉತ್ತಪ್ಪನವರ ಸಂಖ್ಯೆ ಹೀಗಿದೆ: 9845727315. 9845727315. ನಾವು ಇತ್ತೀಚೆಗೆ ಇವರ ತೋಟಕ್ಕೆ ಭೇಟಿ ನೀಡಲಿಕ್ಕೆ ಸೂದನ ಲೋಕೇಶ್ ಅವರು ಮಾಹಿತಿ ಕೊಟ್ಟರು. ಬೆಟ್ಟಗೆರೆಯಿಂದ ಒಳಗಡೆ ಹೋಗ್ತಾ ಹೋಗ್ತಾ ಇಲ್ಲೂ ತೋಟ ಇದೆ ಅಂತ ನಮಗೂ ನಿಮಗೂ ಆಶ್ಚರ್ಯ ಆಗಬಹುದು. ಒಳಗಡೆ ಪ್ರದೇಶದಲ್ಲಿ ಸದ್ದಿಲ್ಲದೆ ಉತ್ತಪ್ಪನವರು ಅಭಿವೃದ್ಧಿ ಆಗಿದ್ದಾರೆ, ಕೃಷಿಯಲ್ಲಿ ನೆಮ್ಮದಿಯನ್ನು ಕಂಡಿದ್ದಾರೆ. ಇವರನ್ನು ಮಾತನಾಡಿಸಿದವರು ವಿಜಯ್ ಅಂಗಡಿ. ಇನ್ನು ಮುಂದೆ ಕೇಳುವ ಕೃಷಿ ಮಾಹಿತಿ. ರೈತ ಬಂಧುವರೇ, ಕೇಳುಗರೆ, ಈ ಭೂಮಿ ಬರೀ ರೈತರಿಗಲ್ದಲ್ಲೇ ಬೇರೆ ವೃತ್ತಿ ಬಾಂಧವರಿಗೂ ಅನ್ನ, ಆಸರೆ, ನೀರು, ಗಾಳಿಯನ್ನು ಕೊಡಲಿಕ್ಕೆ ನೆರವಾಗ್ತದೆ. ಸಕಲ ಜೀವಿಗಳಿಗೂ ಈ ಭೂಮಿಯೇ ಆಶ್ರಯದಾತೆ, ಭೂಮಿ ತಾಯಿ ಅಂತ ಅನ್ಕೊಂಡು ಅದಕ್ಕೆ ನಾವು ಕರೆಯೋದು. ಮಹಾಶಕ್ತಿ ಇದೆ, ಕೋಪಿಸಿಕೊಂಡ್ರೆ ಏನೇನು ಕೊಡಲ್ಲ, ಉಲ್ಲಾಸವಾಗಿದ್ರೆ ಏನೆಲ್ಲ ಕೊಡುತ್ತೆ. ಈ ಮಧ್ಯದಲ್ಲಿ ರೈತರಾದವರು, ಭೂಮಿಪುತ್ರರು ಎಷ್ಟೆಲ್ಲ ಶ್ರಮಪಟ್ಟು ಆನಂದದಿಂದ ನಮ್ಮ ಸಮಾಜಕ್ಕೆ ಆಹಾರವನ್ನ ಕೊಡೋ ಒಂದು ಕಾಯಕವನ್ನ ಮಾಡ್ತಾ ಇರ್ತಾರಲ್ವ. ತಾವು ಉಂಡು, ತಾವು ಬೆಳೆದು ಕೃಷಿಕರಲ್ಲದ ಸಮಾಜದ ಸರ್ವರಿಗೂ ಈ ಭೂಮಿ ತಾಯಿ ಆಹಾರ ನೀಡಲಿಕ್ಕಾಗಿ ಕಾಯಕ ಮಾಡ್ತಾರೆ ರೈತಾಪಿ ಜನ. ಎಷ್ಟು ಸಾರಿ ತಮ್ಮ ಜಮೀನುಗಳಲ್ಲಿ ಓಡಾಡಿ, ತೋಟಗಳಲ್ಲಿ ಅಡ್ಡಾಡಿ, ಕೈಮುಟ್ಟು ಕೆಲಸ ಮಾಡಿ, ಮೈ ಬಗ್ಸಿ ಕೆಲಸ ಮಾಡಿ, ಬೆವರು ಸುರಿಸಿ, ಕೈ ಕಾಲು ಮೈಗೆ ಗಾಯ ಮಾಡಿಕೊಂಡು ಎದ್ದು ಬಿದ್ದು ನೆಂದು ಹಗಲು ರಾತ್ರಿ ಅಂದ್ರೆ ಎಷ್ಟೋ ಸಾರಿ ಕೆಲಸ ಮಾಡುವ ರೈತರಿಗೆ ಇತರರು ಶರಣು ಅನ್ಲೇಬೇಕು. ಲವಲವಿಕೆಯಿಂದ, ಶಿಸ್ತಿನಿಂದ ಎಷ್ಟೋ ಕೃಷಿಕರು ಈ ಭೂಮಿ ತಾಯಿಯ ಕೆಲಸಗಳನ್ನು ಮಾಡಿ ಸಂತೋಷವನ್ನ, ಕಷ್ಟವನ್ನು ಅನುಭವಿಸಿ ಅಂತ್ಯವಾಗ್ತಾರೆ. ನಿಶ್ಚಿತವಾದ ಆದಾಯ ಇಲ್ದರನೆ, ಯಾರ್ಯಾರ ಸಹಾಯ ಇಲ್ದರನೆ, ಇತರರ ಅಲ್ಪ ಸ್ವಲ್ಪ ಸಹಾಯದಿಂದ ರೈತರು ನಿತ್ಯ ಕಾಯಕ ಯೋಗಿಗಳಾಗಿ ಕೆಲಸ ಮಾಡ್ತಾ ಮಾಡ್ತಾ ಏನೆಲ್ಲ ಬೆಳವಣಿಗೆಗೆ ನೆರವಾಗ್ತಾರಲ್ವ. ನಿಜ, ರೈತಾಪಿ ವರ್ಗಕ್ಕೆ ಈ ಸಮಾಜವೇ ದೊಡ್ಡ ನಮಸ್ಕಾರಗಳನ್ನ ಹೇಳ್ತಾ ಇರುತ್ತೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ವಿಜಯ್ ಅಂಗಡಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಅಣಬೆ ಕೃಷಿಯಲ್ಲಿನ ಅನುಭವ ಕುರಿತು ಮಡಿಕೇರಿ ತಾಲೂಕು ಬೆಟ್ಟಗೆರೆಯ ನೆಯ್ಯಣಿರ ಹೇಮಲತಾ ಅವರೊಡನೆ ಸಂದರ್ಶನ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಇದಿಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಇದಿಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಇದಿಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಇದಿಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನೆ ವಿವರ. ವಿದ್ಯಾರ್ಥಿಗ ವೃತ್ತಿಪರ ಕೌಶಲನ ಜಾಸ್ತಿ ಮಾಡಿಕೊಂಡು ಉದ್ಯೋಗ ಪಡೆಯುವತ್ತ ಜಾಸ್ತಿ ಗಮನ ಕೊಡೋಕು ತಿಳಿ ಮಡಿಕೇರಿ ಪ್ಯಾಟನ ಐಟಿಐ ಕಾಲೇಜಿನ ಪ್ರಾಂಶುಪಾಲರಾದ KHM ಪಂಡಿತಾರಾಧ್ಯ ಅವರು ತಿಳಿಸಿದ್ರು. ಅವು ಕೈಗಾರಿಕಾ ತರಬೇತಿ ಹಂಗೆ ಉದ್ಯೋಗ ಇಲಾಖೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಿಂದ ಕಾಲೇಜು ಸಭಾಮಂಡಳಿ ಇಂದು ನಡೆದ ಕೊಡಗು ಜಿಲ್ಲಾ ಮಟ್ಟದ ರಾಷ್ಟೀಯ ಶಿಕ್ಷಕ ಮೇಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ವೃತ್ತಿಪರ ಕೈಗಾರಿಕಾ ತರಬೇತಿ ಪಡೆದು ಬೇರೆ ಬೇರೆ ಕಂಪನಿಗಳಲ್ಲಿ ಉದ್ಯೋಗ ಪಡೆದು ಆರ್ಥಿಕವಾಗಿ ಸಬಲರಾಗುವತ್ತ ಮುಂದಾಕು. ಕೌಶಲ್ಯನೆ ಬಲ ತಿಳಿದನ ಮರೆಯಕಾಗದು. ರಾಷ್ಟದ ಅಭಿವೃದ್ಧಿಗೆ ಕೃಷಿ ಒಟ್ಟಿಗೆ ಕೈಗಾರಿಕೆ ಬೆಳವಣಿಗೆ ಸಹ ಮುಖ್ಯ ಪಾತ್ರ ವಹಿಸುವುದನ್ನು ಮರೆಯಕಾಗುತ್ತವೆ ಸಲಹೆ ನೀಡಿದರು. ಜಿಲ್ಲೆಯಲ್ಲಿ ನಾಳೆಯಿಂದ ತಾರೀಕು 18ರವರೆಗೆ 2ನೇ PUC ವಾರ್ಷಿಕ ಪರೀಕ್ಷೆ ಯಾವುದೇ ಅವ್ಯವಹಾರಗಳಿಲ್ಲದೆ ಸುಗಮವಾಗಿ ನಡೆಸುವಂಗೆ, ಹಂಗೆ ಪರೀಕ್ಷಾ ಕೇಂದ್ರದ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ಇರುವ ಪ್ರದೇಶನ ನಿಷೇಧಿತ ಸ್ಥಳ ತಿಳಿ ಘೋಷಿಸಿಕೆ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ DBC ಸತೀಶ್ ಅವರು ಆದೇಶನ ಹೊರಡಿಸಲು. ಪರೀಕ್ಷಾ ಕೇಂದ್ರ ಸುತ್ತ ಇರುವ ಜೆರಾಕ್ಸ್ ಅಂಗಡಿನ ಮುಚ್ಚಿಸೋಕ್ಕೂ ಯಾವುದೇ ರೀತಿಯಲ್ಲಿ ನಕಲು ಮಾಡಿಕೆ ಅವಕಾಶ ಇಲ್ಲ ತಾನು ಹೇಳಿದು. ಹಂಗೆ ಜಿಲ್ಲೆಯಲ್ಲಿ ಒಟ್ಟು 6050 ವಿದ್ಯಾರ್ಥಿಗಳ ಪರೀಕ್ಷೆ ಬರೆದವೆ. ಒಟ್ಟು 17 ಕೇಂದ್ರಗಳಲ್ಲಿ ವಾರ್ಷಿಕ ಪರೀಕ್ಷೆ ನಡೆದಿದೆ ತಿಳಿ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ಮಾಹಿತಿ ನೀಡಿದರು. ಚಕ್ಕೆರ ದರ್ಶನ್ ಪ್ರಮೋದ್ ಕೊಡಗು ಜಿಲ್ಲೆಯಲ್ಲಿ ಮೀನುಗಾರಿಕೆ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಹಂಗೆ ಹೆಚ್ಚುವರಿಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿದವಳು. ಕರ್ನಾಟಕ ನಾಗರಿಕ ಸೇವೆಯಲ್ಲಿ ಸಲ್ಲಿಸಿದ ಅನನ್ಯ ಸೇವೆಯನ್ನು ಗುರುತಿಸಿ ಕೊಡಗು ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿನ ಇಂದು ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆಯಂದು ಮಾನ್ಯ ಜಿಲ್ಲಾಧಿಕಾರಿಗೆ ಪ್ರದಾನ ಮಾಡಿದು. ಮಂಗಳೂರು ವಿಶ್ವವಿದ್ಯಾನಿಲಯದ 40ನೇ ವಾರ್ಷಿಕ ಘಟಿಕೋತ್ಸವ ತಾರೀಕು 23ರಂದು ಮಂಗಳೂರಿನ ಮಂಗಳಗಂಗೋತ್ರಿ ಸಭಾಮಂಡಳಿ ನಡೆದಿದೆ. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಕಡೆಯಿಂದ ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರ ಅನುದಾನದ ಸಹಕಾರ ಸಂಘಗಳಿಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಎಲೆಕ್ಟ್ರಾನಿಕ್ಸ್ ಉಪಕರಣ ವಿತರಣಾ ಜಂಬರ ನಾಳೆ ಹೊತ್ತಾರೆ 11 ಗಂಟೆಗೆ ಕೊಡವ ಸಮಾಜದಲ್ಲಿ ನಡೆದಿದೆ. ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಾಂತ್ವನ ಮಹಿಳಾ ಸಹಾಯವಾಣಿ ಕೊಡಗಿನ ಎಲ್ಲ ಕಡೆ ಸಮಾಜದ ನೊಂದ ಮಹಿಳೆಯ ಸಮಸ್ಯೆಗಳಿಗೆ ತಕ್ಷಣಕ್ಕೆ ಸರಿಯಾದ ಸಲಹೆ ಸೂಚನೆಗಳನ್ನು ನೀಡಿ ನೆರವು ನೀಡ್ತಾ ಉಂಟು. ಈವರೆಗೂ 4482 ಪ್ರಕರಣ ದಾಖಲಾಗಿದ್ದು 4466 ಪ್ರಕರಣಗಳ ಇತ್ಯರ್ಥ ಆಗುತ್ತೇಳಿ ಸಾಂತ್ವನ ಕೇಂದ್ರದ ಅಧ್ಯಕ್ಷರು ತಿಳಿಸೋಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಪೊನ್ನಂಪೇಟೆನ ಅಪ್ಪಚಕವಿ ವಿದ್ಯಾಲಯದಲ್ಲಿ ತಾರೀಕು 26ರಂದು ಅಕಾಡೆಮಿನ 28ನೇ ಸಂಸ್ಥಾಪನಾ ದಿನಾಚರಣೆ ಜಂಬರ ನಡೆದಿದೆ. ವಿದ್ಯುತ್ ಕಳ್ಳತನ ಮಾಡಿದ್ದು ಕ್ರಿಮಿನಲ್ ಸ್ವರೂಪದ ಶಿಕ್ಷಾರ್ಹ ಅಪರಾಧ ಆಗಿಟ್ಟು ಕಳ್ಳತನ ಮಾಡುವವರ ವಿರುದ್ಧ ಪ್ರಕರಣ ದಾಖಲಿಸಲಾದೆ ರಾಜ್ಯಮಟ್ಟದ ಬಸವಶ್ರೀ ರಾಜ್ಯ ಪ್ರಶಸ್ತಿಗೆ ಭಾಜನರಗಳು. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ತಾರೀಕು 26ರವರೆಗೆ ವೈದ್ಯರು ಲಭ್ಯ ಇರದಲೆ. ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರು ತಮ್ಮ ಹಳೆ 32 KB ಇರೋ ಹೊಸ 64 KB ಕಾರ್ಡ್ನ ಮಾಡಿಸ್ಕೊಳಕ್ಕೆ ಬರುವ ತಿಂಗಳ ತಾರೀಕು 10ರ ಮೇಲೆ 32 KB ಕಾರ್ಡ್ನ ಉಪಯೋಗಿಸಲೆ. ಅವಶ್ಯಕತೆ ಇರುವ ಸಂಬಂಧಪಟ್ಟ ದಾಖಲೆಗಳೊಟ್ಟಿಗೆ ಕಾರ್ಡ್ನ ಪಡ್ಕೊಳಕ್ಕೆ ತಳಿ ಇಸಿಎಚ್ಎಸ್ ಪ್ರಕಟಣೆ ತಿಳಿಸಲು. ಸೊಮರ್ಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ವೈವಿಧ್ಯ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣ ಆಚರಣೆಗೆ ಸಿದ್ಧತೆ ನಡೀತಾ ಉಂಟು. 23ರಂದು ರಾಜ್ಯ ಸಹಕಾರ ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. ಮಡಿಕೇರಿ ಮತ್ತು ಸೋಮರ್ಪೇಟೆ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಖಾಲಿ ಇದ್ದ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಮತ್ತು ಸಹಾಯಕರ ಹುದ್ದೆಗೆ ಈಗಾಗಲೇ ಅರ್ಜಿನ ಕರೆದಿದ್ದು ಅದರಂಗೆ ತಾತ್ಕಾಲಿಕ ಆಗಿ ಗುರುತಿಸಿಕೆ ಆಯ್ಕೆ ಮಾಡಲಾದ ಅಭ್ಯರ್ಥಿಗಳ ಪಟ್ಟಿನ ಕಚೇರಿಯಲ್ಲಿ ಪ್ರಕಟಿಸಲಾಗಿತ್ತು. ಈ ಆಯ್ಕೆ ಪಟ್ಟಿಲಿ ಅಪೇಕ್ಷಕ ಏನಾದರೂ ಇದ್ದರೆ 28:05 ಒಳಗೆ ಶಿಶು ಅಭಿವೃದ್ಧಿ ಕಚೇರಿಗೆ ಸಲ್ಲಿಸಕು ತಿಳಿ ಯೋಜನಾಧಿಕಾರಿಯು ಪ್ರಕಟಣೆ ತಿಳಿಸಲು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಬರುವ ಕೊಡಗು ಜಿಲ್ಲೆನ ಸೋಮರ್ಪೇಟೆ ತಾಲೂಕಿನ ಕ್ಯಾತೆಗ್ರಾಮ ಹಂಗೆ ವಿರಾಜಪೇಟೆ ತಾಲೂಕಿನ ಅರ್ಜಿಗ್ರಾಮಲ್ಲಿ ಅಲ್ಪಸಂಖ್ಯಾತರ ಮೊರಾಜಿ ದೇಶಾಯಿ ವಸತಿ ಶಾಲೆಗೆ 6ನೇ ತರಗತಿ ದಾಖಲಾತಿಗೆ ಸೇವಾ ಸಿಂಧು ಆನ್ಲೈನ್ ಮೂಲಕ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ನಾಳೆ ಆಖೇರಿ ದಿನ. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಮಾಹಿತಿನ ಪಡ್ಕೊಳಕ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ಸುಳ್ಗೋಡು ಗ್ರಾಮ ಪಾಲ್ಪಾರೆ ಶ್ರೀ ಚಾಮುಂಡಿ ದೇವಡ ನಮ್ಮೆ ನಾಳೆ ಬಳ್ಳಿಯ ಚುಪಲಕ 9 ಗಂಟೆಂಜ ನಡಪ. 10 ಗಂಟೆಂಜ ಭಂಡಾರ ಪರಕೆ ಉಪ್ಪುಡು. ಭಕ್ತಂಗೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದು ಉಣ್ಣದು ದೇವಸ್ಥಾನ ತಕ್ಕ ಮುಖ್ಯಸ್ಥಂಗ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತು. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking Adi Bhetikudi. Palace Toyota. Near Kaveri Hall. CV Shankar Road. Madikeri. Call 7022671919. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್ ಮೂರ್ನಾಡು. ನಮ್ಮಲ್ಲಿ ECG, ಮೂತ್ರ ಪರೀಕ್ಷೆ, ಎಲ್ಲಾ ರೀತಿಯ ರಕ್ತ ಪರೀಕ್ಷೆಗಳನ್ನು ಮಾಡಿಕೊಡಲಾಗುವುದು ಹಾಗೂ ಅತಿ ಶೀಘ್ರದಲ್ಲಿ ಫಲಿತಾಂಶವನ್ನು ನೀಡಲಾಗುವುದು. ನಿಮ್ಮ ಮನೆಗೆ ಬಂದು ಟೆಸ್ಟ್ ಮಾಡಿ ಆನ್ಲೈನ್ ಮುಖಾಂತರ ರಿಪೋರ್ಟ್ ಕೂಡ ಪಡೆಯಬಹುದು. ಸ್ಥಳದಲ್ಲಿ ವೈದ್ಯರ ಸೇವೆ ಲಭ್ಯ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಕಾಲ್ 9036090330. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 7760-4356. ಮೈಸೂರಿನ ಸಿಗ್ಮಾ ಆಸ್ಪತ್ರೆಯ ಹಿರಿಯ ಮೂತ್ರಶಾಸ್ತ್ರಜ್ಞರಾದ ಡಾಕ್ಟರ್ ಸೋಮಣ್ಣ ಡಿಎನ್ ಅವರು ಪ್ರತಿ ಶುಕ್ರವಾರ ಬೆಳಿಗ್ಗೆ 10ರಿಂದ 12 ಗಂಟೆಯವರೆಗೆ ಗೋಣಿಕೊಪ್ಪಲು ಲೋಪಮುದ್ರಾ ಆಸ್ಪತ್ರೆಯಲ್ಲೂ, ಅಪರಾಹ್ನ 2ರಿಂದ 4 ಗಂಟೆಯವರೆಗೆ ಮಡಿಕೇರಿ ವೈವಸ್ ಆಸ್ಪತ್ರೆಯಲ್ಲೂ ಲಭ್ಯರಿರುತ್ತಾರೆ. ಕಿಡ್ನಿ, ಮೂತ್ರ, ಜನನೇಂದ್ರಿಯ ಸಮಸ್ಯೆ ಅಥವಾ ಯೂರಾಲಜಿಗೆ ಸಂಬಂಧಿಸಿದ ಸಮಸ್ಯೆ ಇರುವವರು ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 9845600050. ರೀ, ನೆಕ್ಸ್ಟ್ ಮಂತ್ ನನ್ ಕಸಿನ್ ಮದ್ವೆ ಇದೆ ಅಲ್ವಾ, ಅದಕ್ಕೆ ನಿಮ್ಗೆ ಬ್ಲೇಜರ್ ಸೂಟ್ ಪರ್ಚೇಸ್ ಮಾಡ್ಬೇಕು. ಎಲ್ಲಿ ಮಾಡೋದು? ಅದಕ್ಕೆ ತಲೆ ಕೆಡ್ಸ್ಕೋಬೇಡ, ಸ್ವಲ್ಪ ವೇಟ್ ಮಾಡು. ವಿರಾಜಪೇಟೆಯ ಪೀಟರ್ ಇಂಗ್ಲೆಂಡ್ ಶೋರೂಮ್ ಇದೇ April 25ಕ್ಕೆ ಗ್ರ್ಯಾಂಡ್ ಲಾಂಚ್ ಆಗ್ತಾ ಇದೆ. ಗ್ರ್ಯಾಂಡ್ ಲಾಂಚ್ ಪ್ರಯುಕ್ತ ಹೊಸ ಮಾದರಿಯ ಬ್ಲೇಜರ್ಸ್ ಸೂಟ್ಸ್ ಗಳನ್ನ ಕೂಡ ಲಾಂಚ್ ಮಾಡ್ತಿದ್ದಾರೆ, ಜೊತೆಗೆ ಸ್ಪೆಷಲ್ ಆಫರ್ ಮೇಲೆ ಶಾಪಿಂಗ್ ಫ್ರೀ ಕೂಡ ಇರುತ್ತೆ. ಪೀಟರ್ ಇಂಗ್ಲೆಂಡ್ ಶೋರೂಮ್, ಮೂರ್ನಾಡ್ ರೋಡ್ ಜಂಕ್ಷನ್, ವಿರಾಜಪೇಟೆ. ರೀ, 2 ವರ್ಷ ಆಯ್ತು ಅಕ್ಷಯ ತೃತೀಯಕ್ಕೆ ಚಿನ್ನಾಭರಣ ತಗೊಳ್ದೆ, ಈ ವರ್ಷ ಎಲ್ಲಿಂದ ತಗೊಳ್ಳೋಣ? ನಾವು ಯಾವಾಗ್ಲೂ ವಿಲ್ಕೋ ಗೋಲ್ಡ್ ಇಂದ ತಾನೇ ತಗೊಳ್ತಾ ಇದ್ದಿದ್ದು, ಅಲ್ಲಿಂದೇ ತಗೊಳ್ಳೋಣ. ಅಕ್ಷಯ ತೃತೀಯ ಪ್ರಯುಕ್ತ ಪ್ರತಿ ಗ್ರಾಮ್ ಚಿನ್ನಾಭರಣಗಳ ಮೇಲೆ 100 ರೂಪಾಯಿಗಳ ಡಿಸ್ಕೌಂಟ್ ಕೂಡ ಇದೆ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. April 12ರಂದು ನಿಧನರಾದ ಚೇರಂಬಾಣೆ ಕೊಟ್ಟೂರು ಗ್ರಾಮದ ನಿವೃತ್ತ ಪೊಲೀಸ್ ಅಧಿಕಾರಿ ಪಾಣತ್ತಲೆ ಬಿ ನಾನಯ್ಯ ಅವರ ಅತಿಥಿ ಕರ್ಮಾಂತರ ಇದೇ 22ರಂದು. ನಾಳೆ ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಚೇರಂಬಾಣೆಯ ಬೇಂಗನಾಡು ಕೊಡವ ಸಮಾಜದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ, ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಜಿಮ್ಮಿ ಗಾರ್ಮೆಂಟ್ಸ್, ಮತ್ತಿಕೆರೆ, ಬೆಂಗಳೂರು. ನಂಗಡ ಸಾಂಪ್ರದಾಯಿಕ ಉಡುಪಾನ, ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಳಗರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ಸಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕೋಟ್ರಮಳ, ಪೂಣಚ, ಪೂವಯ್ಯ, 9980940022, ಇಲ್ಲೆಂಗಿ 9900707576. ರೈತ ಬಾಂಧವರೇ, ನಿಮ್ಮ ತೋಟದಲ್ಲಿರುವ ಅವಕಾಡೋಸ್ ಅಂದ್ರೆ ಬಟರ್ ಫ್ರೂಟ್ ಗಳನ್ನು ಕಾಯಿ ಬಲಿಯುವ ಮುನ್ನವೇ ಕಿತ್ತು ತೂಕದಲ್ಲಿ ನಷ್ಟಕ್ಕೊಳಗಾಗಬೇಡಿ. ನಾವು ಸ್ಥಳದಲ್ಲೇ ಬಂದು ಬಟರ್ ಫ್ರೂಟ್ ಕಾಯಿಗಳನ್ನು ಕಿತ್ತು ಕೊಳ್ಳುವುದರ ಮೂಲಕ ಅತ್ಯುತ್ತಮ ಬೆಲೆಯನ್ನು ನೀಡುತ್ತೇವೆ. ಸಂಪರ್ಕಿಸಿ ರಾಬಿನ್ ಕಾವಿರಪ್ಪ, ಕ್ಯಾನಿ ಅಂಕೋ. ಕಾಲ್ 9980163858 ಅಥವಾ 9500278003. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹುಂಡೈ ಅಲ್ಕಾಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ, ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ ರೂಫ್, ಪೋಸ್ಟ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹುಂಡೈ ಬ್ಲೂ ಲಿಂಕ್. ಹಿಂದೆ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ ಗೆ ಭೇಟಿ ನೀಡಿ. ಇದೊಂದು ಪ್ರಕಟಣೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಪೊನ್ನಂಪೇಟೆಯ ಅಪ್ಪಚ್ಚಕವಿ ವಿದ್ಯಾಲಯದಲ್ಲಿ ದಿನಾಂಕ 26/4/2022 ಮಂಗಳವಾರ ಅಕಾಡೆಮಿಯ 28ನೇ ಸಂಸ್ಥಾಪನಾ ದಿನಾಚರಣೆಯನ್ನು ನಡೆಸಲಾಗುವುದು. ಶತಮಾನೋತ್ಸವ ಸಂಚಿಕೆಯಾದ ಬಾಚಮಡ ಡಿ ಗಣಪತಿ ಸ್ಮರಣ ಸಂಚಿಕೆ ಹಾಗೂ ಐಚಿಟಿರ ಮಾ ಮುತ್ತಣ್ಣ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಾಗುವುದು. ನಂತರ ಕೊಡವ ಪಡಿಪು 1 ಕಲಿತು ಪರೀಕ್ಷೆ ಬರೆದ ಮಕ್ಕಳಿಗೆ ಅಕಾಡೆಮಿಯ ವತಿಯಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು ಎಂದು ಅಧ್ಯಕ್ಷರು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಪ್ರಕಟಣೆ ತಿಳಿಸಿದೆ. ಕೇಳುಗರೆ, ನಾಳೆ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜ್ಜಿನಿ ಸೋಮಯ್ಯ ಅವರಿಂದ ಸಣ್ಣ ಕಥೆಯನ್ನ ಕೇಳಲಿದ್ದೀರಿ. ಕೇಳಿ ನಾಳೆ ಸಂಜೆ 5 ಗಂಟೆಗೆ. ನಾಳೆ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯಲ್ಲಿನ ಅನುಭವ ಕುರಿತು ಮಡಿಕೇರಿ ತಾಲೂಕು ಬೆಟ್ಟಗೇರಿಯ ನೆಯ್ಯಣ್ಣೀರ ಹೇಮಲತಾ ಅವರೊಡನೆ ಸಂದರ್ಶನ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಉದಯನುಳ್ಳ ಕಾಳಿಮಂಡ ಮಮತಾಜಿನ. ವಿದ್ಯಾರ್ಥಿಯ ವೃತ್ತಿಪರ ಕೌಶಲ್ಯತನ ಪಡಚಂಡ್ ಚಾಕರಿ ಎಡ್ತವಕ್ಕೆ ನೋಟೊಂದು ಮಡಿಕೇರಿ ಐಟಿಐ ಕಾಲೇಜರ ಪ್ರಿನ್ಸಿಪಲ್ ಕೆಎಚ್ಎಂ ಪಂಡಿತಾರಾಧ್ಯ ಅಣ್ಣಚಿ. ಕೈಗಾರಿಕಾ ತರಬೇತಿ ಪಿಂಜ ಉದ್ಯೋಗ ಇಲಾಖೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥರ ಆದನೆಲ್ ಮಡಿಕೇರಿ ಐಟಿಐ ಕಾಲೇಜರ ಸಭಾಬಾಡಲ್ ಇಂದು ನಡೆದ ಕೊಡಗು ಜಿಲ್ಲಾ ಮಟ್ಟದ ರಾಷ್ಟೀಯ ಶಿಶಿಕ್ಷೋ ಮೇಳ ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟಿತು. ತಕ್ಕ ಪರಂದತ್ತು ಫಿಟ್ಟರ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಇನ್ನನೆ ವೃತ್ತಿಪರ ಕೈಗಾರಿಕಾ ತರಬೇತಿ ಪಡೆದ ವಿದ್ಯಾರ್ಥಿಯ ತರಬೇತಿನ ಬೋರೆ ಬೋರೆ ಕಂಪನಿಲ ಚಾಕರಿ ಎಡ್ತಂಡ್ ಬದುಕುವಕ್ಕೆ ಪಡಿಕೊಂಡು ಇವು ಅಣ್ಣಚಿ. ರಾಷ್ಟದ ಅಭಿವೃದ್ದಿಗೆ ಕೃಷಿರ ಜೊತೆಗೆ ಕೈಗಾರಿಕರ ಬಳಚೆಯು ಅವಶ್ಯ ಅಂದು ಇವು ಈ ಸಂದರ್ಭದಲ್ಲಿ ಅಣ್ಣಚಿ. ಪೊನ್ನಂಪೇಟೆ ಐಟಿಐ ಕಾಲೇಜರ ಪ್ರಿನ್ಸಿಪಲ್ ಕೂಡು ನನಗೆ ಐಟಿಐ ಕಾಲೇಜರ ಉಪಾಧ್ಯಾಯ ಕೂಡಿಯಾಡಿ ತಿಂಜತ್. ಜಿಲ್ಲರ ಮೀನುಗಾರಿಕಾ ಇಲಾಖೆಯಲ್ಲಿ ಉಪನಿರ್ದೇಶಕ ಪಿಂಜ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯಲ್ಲಿ ಹೆಚ್ಚುವರಿ ಸಹಾಯಕ ನಿರ್ದೇಶಕಗಳಾಯಿತು. ಕೆಲಸ ಮಾಡಿಯಂಡುಳ್ಳ ಚಕ್ಕೇರ ದರ್ಶನ್ ಪ್ರಮೋದ್ ಐಂಗಳ ಕರ್ನಾಟಕ ನಾಗರಿಕ ಸೇವೆಯಲ್ಲಿ ಮಾಡಿದ ನಲ್ಲ ಕೆಲಸ ಕಾಯಿತು. ಕೊಡಗು ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿನ ಜಿಲ್ಲಾಧಿಕಾರಿ ಸರ್ಕಾರಿ ನೌಕರಂಗಡ ದಿನತ್ರ ಮಾರಿಪತ್ ಇಂದು ಕೊಡತ್ತು. ಮಂಗಳೂರು ವಿಶ್ವವಿದ್ಯಾಲಯ ಹತ್ರ 40ನೇ ಕಾಲತ್ರ ಘಟಿಕೋತ್ಸವ ಈ ತಿಂಗ 21ಂಗ್ ಮಂಗಳ ಗಂಗೋತ್ರಿ ಸಭಾಬಾಡಲು ನಡಪಾಂದ ಪ್ರಕಟಣೆಯಲ್ಲಿ ಅರಂಜಿತ್. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಆದನೆಲ್ ಪೊನ್ನಂಪೇಟೆರ ಅಪ್ಪಚ್ಚಕವಿ ವಿದ್ಯಾಲಯತ್ತು ಈ ತಿಂಗ 26ಂಗ್ ಅಕಾಡೆಮಿರ 28ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ನಡಪ. ಕಾರ್ಯಕ್ರಮದ ಬಾಚಮಡ ಡಿ ಗಣಪತಿ ಸ್ಮರಣ ಸಂಚಿಕೆ ಪಿಂಜ ಐಚೊಟ್ಟಿರ ಮಾ ಮುತ್ತಣ್ಣ ಸ್ಮರಣ ಸಂಚಿಕೆ ಬಳಿಕಾಂಬದುಂಡು. ಪಿಂಜ ಕೊಡವ ಪಡಿಪು 1 ಪಡಚಿತ್ ಪರೀಕ್ಷೆ ಎಳೆದಿನ ಮಕ್ಕಕ್ ಅಕಾಡೆಮಿರ ಆದನೆಲ್ಲ ಪ್ರಮಾಣ ಪತ್ರತನ ಕೊಡಪ ಕಾರ್ಯಕ್ರಮ ನಡಪಾಂದು ಅಕಾಡೆಮಿರ ಅಧ್ಯಕ್ಷೆ ಡಾಕ್ಟರ್ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ ಅರಿಚಿಟ್ಟಿತು. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕರ ಆದನೆಲ್ಲ ಅಪೆಕ್ಸ್ ಬ್ಯಾಂಕರ ನಿರ್ದೇಶಕಂಗಡ ಅನುದಾನ ತಿಂಜ ಸಹಕಾರ ಸಂಘಕ್ಕೆ ಮೂಲಭೂತ ಸೌಕರ್ಯ ಅಭಿವೃದ್ದಿಗೆ ಎಲೆಕ್ಟ್ರಾನಿಕ್ ಉಪಕರಣ ವಿತರಣಾ ಸಮಾರಂಭ ಕಾರ್ಯಕ್ರಮ ನಾಳೆ ಪೊಲಾಕ 11 ಗಂಟೆಗೆ ಮಡಿಕೇರಿ ಕೊಡವ ಸಮಾಜದಲ್ಲಿ ನಡೆತ್ವ. ನಾಳೆಂಜ ಮೇ 18ಂಗತ್ತನೆ ದಂಡನೆ ಪಿಯುಸಿ ಪರೀಕ್ಷೆ ಏದೇ ಒರು ತೊಂದರೆ ತಾಪತ್ರೆ ಇಲ್ಲತೆ ಚಾಯೋಡೆ ನಡೆತುವ ನಿಟ್ಟಲು ದಂಡ ಪ್ರಕ್ರಿಯಾ ಸಂಹಿತೆ 1973 ಕಲಂ 44 ಅಡಿಲ್ ಪರೀಕ್ಷಾ ಕೇಂದ್ರ ಸುತ್ತ 200 ಮೀಟರ್ ವ್ಯಾಪ್ತಿಲ್ ಬಪ್ಪ ಜಾಗತ್ತಿನ ನಿಷೇಧಿತ ಜಾಗ ಅಂದ್ ಜಿಲ್ಲಾಧಿಕಾರಿ ಪಿಂಗ ಜಿಲ್ಲಾ ದಂಡಾಧಿಕಾರಿ ಡಾ ಬಿಸಿ ಸತೀಶ್ ಅವು ಆದೇಶ ಹೊರಡಿಸಿಟ್ಟಿತು. ಪರೀಕ್ಷಾ ಕೇಂದ್ರ ಸುತ್ತ ಬಪ್ಪ ಎಲ್ಲ ಜೆರಾಕ್ಸ್ ಅಂಗಡಿನ ಮುಚ್ಚುವನಕ್ಕೆ ಪೊಲೀಸ್ ಇಲಾಖೆಗೆ ಅರಿಚಿಟ್ಟಿತು. ನಿಷೇಧಿತ ವಲಯತ್ತು ಏದೇ ಒಂದು ಅವ್ಯವಹಾರಕ್ಕೆ ಅವಕಾಶ ಕೊಡಕತನಕ್ಕೆ ಕ್ರಮ ಅಡ್ತವಕ್ಕೆ ಸೂಚನೆ ಕೊಡ್ತಿತ್ತು. ಜಿಲ್ಲೆಯಲ್ಲಿ 6050 ವಿದ್ಯಾರ್ಥಿಯ ಪರೀಕ್ಷೆ ಎಳೆದಿಯನುಂಡು. ಪದ್ದಾಳು ಕೇಂದ್ರದ ಪರೀಕ್ಷೆ ನಡಪಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಪುಟ್ಟರಾಜು ಅವು ಮಾಹಿತಿ ತಂದಿತ್ತು. ಸೋಮವಾರಪೇಟೆ ತಾಲೂಕು ಪ್ರಾಥಮಿಕ ಕೃಷಿ ಪತ್ರ ಸಹಕಾರ ಸಂಘತರ ನೋಯ್ಟ್ಯ 3ನೇ ಕಾಲತರ 100 ಕಾರ್ಯಕ್ರಮ ಮತ್ತೆ ಇದೆ 23